6:51 ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಬಾಯಿಲೆ ಪಗಾರ ಬಂದ ತಗೋಹಿಡಿ ತಗೋ, ಇದು ಮನಿ ಖರ್ಚಿಗೆ ದುಡ್ಡು, ಇದು ಸಾಲಿ ಫೀಸ್, ಮತ್ತ ಅವ್ರಿಗೆ ತೋರ್ಸಾಕ ದವಾಖಾನಿಗೆ ಬಸ್ಸಿಗೆ ಖರ್ಚಿಗೆ ಇಟ್ಕೋ. ಇದ್ರು ಬಸ್ಸಿಗೆ ಏನ್ ರೊಕ್ಕ ಬ್ಯಾಡ್ರಿ ಯಾಕ, ಹೆಂಗ್ ಹೋಗ್ತಿ ಮತ್ತ? ಅಲ್ರಿ, ಕರ್ನಾಟಕ ಸರ್ಕಾರ 11:00 AM ಎಲ್ಲಾ ಹೆಣ್ಮಕ್ಳಿಗೆ ಉಚಿತ ಪ್ರಯಾಣದ ಸೌಲಭ್ಯ ಕೊಡ್ಲಿಕ್ಕತ್ತಾರ. ಶಕ್ತಿ ಯೋಜನೆ ಅಡಿಯಲ್ಲಿ KSRTC, BMTC, ವಾಯುವ್ಯ ಸಾರಿಗೆ ಸಂಸ್ಥೆ, ಕರ್ನಾಟಕ ಕಲ್ಯಾಣ ರಸ್ತೆ ಸಾರಿಗೆ ಸಂಸ್ಥೆ, ಸಾಮಾನ್ಯ ಮತ್ತು ಎಕ್ಸ್ಪ್ರೆಸ್ ಬಸ್ ನಾಗ ಇಡೀ ಕರ್ನಾಟಕದಲ್ಲಿ ಉಚಿತ ಪ್ರಯಾಣದ ಅವಕಾಶ ಕೊಡ್ಲಿಕ್ಕತ್ತಾರ. ಮಹಿಳಾ ಸಬಲೀಕರಣದತ್ತ ಪಯಣ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಪಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ, ಬಂಪರ್ ಬೆಳೆ ಬಂತು ಅಂತ್ಲ? ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಪಲ 15 ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ RCF ನ ಸುಪಲ 15 ಈಗ ಭಾರತ್ NPK 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಿಶ್ರ ಬೇಸಾಯ ಪದ್ಧತಿಯಿಂದ ಕೃಷಿಯಲ್ಲಿ ಲಾಭ, ಈ ಕುರಿತು ಶಿಕಾರಿಪುರದ ಕೃಷಿಕ ಸಂತೋಷ್ ಅವರೊಂದಿಗಿನ ಸಂದರ್ಶನ ಇದೀಗ. ಆತ್ಮೀಯ ರೈತ ಬಾಂಧವರ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಶಿಕಾರಿಪುರದಲ್ಲಿದ್ದೀವಿ. ಇಲ್ಲಿ ಸಂತೋಷ್ ಎಂಬ ರೈತರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮಲ್ಲಿರ್ತಕ್ಕಂತಹ ಜಮೀನಿನಲ್ಲಿ ಏನೇನು ಕೃಷಿಗಳನ್ನು ಮಾಡಿಕೊಂಡಿದ್ದಾರೆ ಅಂತ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸಂತೋಷ್ ಅವರೇ. ನಮಸ್ಕಾರ. ನಮಸ್ಕಾರ ಮಹೇಶ್ ಅವರೇ. ತಮ್ಮ ಒಂದು ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ. ನಮ್ದು ಮೂಲತಃ ರೈತ ಕುಟುಂಬ, ಆದ್ರೆ ವಿದ್ಯಾವಂತ ರೈತ ಕುಟುಂಬ. ನಮ್ಮ ತಂದೆಯವರು ಅವಾಗಿನ ಕಾಲಕ್ಕೆ BSc ಮಾಡಿದ್ರು, ಆದ್ರೆ ಮನೆ ಹೆಸರು ಉಳಿಸ್ಬೇಕಂತ ಅಂದು ರೈತಾಪಿಗೆ ಬಂದ್ರು. 0 ಇಂದ ಬಂದು ಚೆನ್ನಾಗಿ ರೈತಾಪಿ ಮಾಡಿ ಅದರಲ್ಲೇ ಅಭ್ಯುದಯ ಕಂಡ್ರು. ಅವ್ರ ನಂತರ ನಾವು ಇಬ್ರು ಮಕ್ಕಳು, ಅಣ್ಣ MTech ಮಾಡಿದ್ರು, ನಾನು ಡಿಪ್ಲೊಮಾ ಮಾಡಿದೆ. ಹಾಗಾಗಿ ಮನೆ ಕಡೆ ಯಾರೋ ಒಬ್ರು ಬೇಕಾಗತ್ತಂತ ಅದರಲ್ಲೇ ಅಭ್ಯುದಯ ಕಂಡ್ರು. ಅವ್ರ ನಂತರ ನಾವು ಇಬ್ರು ಮಕ್ಕಳು, ಅಣ್ಣ MTech ಮಾಡಿದ್ರು, ನಾನು ಡಿಪ್ಲೊಮಾ ಮಾಡಿದೆ. ಹಾಗಾಗಿ ಮನೆ ಕಡೆ ಯಾರೋ ಒಬ್ರು ಬೇಕಾಗತ್ತಂತ ಅಂದು ನಾನು ಇಲ್ಲೇ ಉಳಿದೆ. ಸೊ ಆ ಬಗ್ಗೆ ನನಗೆ ಬೇಜಾರಿಲ್ಲ, ಸಂತೋಷ ಇದೆ. ಅವ್ರಿಗಿಂತ ಸುಖವಾಗಿದ್ದೇನೆ ಅಂತ. ಈ ಆಸಕ್ತಿ ಅಷ್ಟೊಂದು ಓದಿ ತಾವು ಡಿಪ್ಲೊಮಾ ಅಂತ ಹೇಳಿದ್ರಿ, ಅದನ್ನ ಓದಿ ಕೃಷಿಕರಾಗಬೇಕು ಅಂತ ತಮಗೆ ಯಾವ ರೀತಿ ಆಸಕ್ತಿ ಬಂತು ಅಂದ್ರೆ? ನಮ್ ತಂದೆನೇ ಸ್ಫೂರ್ತಿ ಅದಕ್ಕೆ. ಅವರು ಅವಾಗಿನ ಕಾಲಕ್ಕೇನೆ ಡಿಗ್ರಿ ಮಾಡಾದ್ರೂ ಅವರು ರೈತಾಪಿಗೆ ಬಂದ್ರು. ಆಮೇಲೆ ನಮ್ ತಂದೆನೇ ಸ್ಫೂರ್ತಿ ಅದಕ್ಕೆ. ಅವರು ಅವಾಗಿನ ಕಾಲಕ್ಕೇನೆ ಡಿಗ್ರಿ ಮಾಡಾದ್ರೂ ಅವರು ರೈತಾಪಿಗೆ ಬಂದ್ರು. ಆಮೇಲೆ ನಮ್ಮ ತಾಯಿ ಕಡೆ ನಮ್ಮ ಮಾಮನರೆಲ್ಲ ಅಫೀಷಿಯಲ್ಸ್ ಇದ್ರು. ಆದ್ರೆ ನನಗೆ ಯಾಕೋ ಆ ಉದ್ಯೋಗದ ಕಡೆ ಆಸಕ್ತಿ ಬರಲಿಲ್ಲ. ರೈತಾಪಿ ಮಾಡದೆ ಸುಖ ಅನಿಸ್ತು, ಹಂಗಾಗಿ ರೈತಾಪಿ ಕೆಲಸಕ್ಕೆ ಬಂದೆ. ತಂದೆಯವರಿಗೆ ನೆರವಾಗಬೇಕು ಅಂತ ರೈತರಿಗೆ ಬಂದ್ರೆ ಅಥವಾ ತಮ್ಮ ಮನಸ್ಸಲ್ಲಿ? ಇಲ್ಲ ಇಲ್ಲ, ಮನಸ್ಸಲ್ಲೂ ಇತ್ತು, ಜೊತೆಗೆ ತಂದೆಯವರಿಗೆ ನೆರವಾಗಕ್ಕೆ ಯಾರು ಒಬ್ರು ಬೇಕೇ ಬೇಕಿತ್ತು, ಬಂದೆ. ತಾವು ಮಾಡ್ತಕ್ಕಂತ ಕೃಷಿ ಬಗ್ಗೆ ಏನೇನ್ ಹಾಕೊಂಡಿದ್ರಿ? ಎಷ್ಟೆಕರೆ ಜಮೀನಲ್ಲಿ? ನಮ್ದು 20 ಎಕರೆ ಜಮೀನ್ ಇದೆ, ಅದರಲ್ಲಿ 4 ಎಕರೆ ತೆಂಗಿದೆ, ಒಂದ 17 ಎಕರೆ ಅಡಿಕೆ ಇದೆ. ತೆಂಗು ಅಡಿಕೆ ಎಲ್ಲ ಸೇರಿ 17 ಎಕರೆ. ಒಂದ 2 ಎಕರೆ ಅಷ್ಟು ಭತ್ತದ ಜಮೀನ್ ಇದೆ ಅಷ್ಟೇ. ಅಡಿಕೆ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ಏನು ಮಾಡ್ಕೊಂಡಿಲ್ಲ? ಅಂತರ ಬೆಳೆಯಾಗಿ ಕೋಕೋ ಹಾಕಿದೀವಿ, ಆಮೇಲೆ ಗಿಡ ಸಣ್ಣದಿದ್ದಾಗ ತೊಗರಿ ಎಲ್ಲ ಬೆಳೆದ್ವಿ, ಅರಿಶಿನ ಬೆಳೆದ್ವಿ, ಇವಾಗ ಕೋಕೋ ಇದೆ. ಲವಂಗ ಹಾಕಿದೀವಿ, ಇನ್ನು ಬೆಳೆ ಬರ್ತಾ ಇಲ್ಲ. ಲವಂಗ ಮತ್ತೆ ಜಾಜಿಕಾಯಿ ಹಾಕಿದೀವಿ, ಇನ್ನು ಬೆಳೆ ಬರಬೇಕಿದೆ. ಲವಂಗ ಅಂದ್ರೆ ಯಾವ ರೀತಿ ಆಸಕ್ತಿ ಬಂತು? ಅದರ ಒಂದು ಕೃಷಿ ಪದ್ಧತಿ ಇಲ್ಲಿನ ಒಂದು ವಾತಾವರಣಕ್ಕೆ ಯಾವ ತರ ಮಾಡಿದ್ರಿ? ಲವಂಗ ಈ ಕಡೆ ಇಲ್ಲಿ ಆನಂದ್ಪುರದಲ್ಲಿ ನಮ್ಮ ಸ್ನೇಹಿತರ ತೋಟದಲ್ಲಿ ನೋಡಿದೆ. ಅದು ನನಗೆ ಹೊಸ ಹೊಸ ತಳಿಗಳು ಮಾಡಬೇಕು, ಹೊಸ ಹೊಸ ಬೆಳೆ ಮಾಡ್ಬೇಕನ್ನೋದು ಆಸಕ್ತಿ. ಹಣ ಒಂದೇ ಅಂತ ಅಲ್ಲ, ಹಣದ ಜೊತೆಗೆ ಬೇರೆ ವಿದ್ವು ಅಂದ್ರೆ ಎಲ್ಲ ಮೊಟ್ಟೆನೂ ಒಂದೇ ಬ್ಯಾಸ್ಕೆಟ್ ಅಲ್ಲಿ ಹಾಕೋದು ತಪ್ಪಾಗತ್ತೆ. ಬೇರೆ ಬೇರೆ ಇತ್ತು ಅಂದ್ರೆ ಒಂದು ಕೈ ಕೊಟ್ರೆ ಇನ್ನೊಂದು ನಮಗೆ ಅನುಕೂಲ ಆಗತ್ತೆ. ಹಾಗಾಗಿ ಅದ್ರ ಬಗ್ಗೆ ಸಾಂಬಾರ ಪದಾರ್ಥದ ಬಗ್ಗೆ ಎಲ್ಲವೂ ನಾವು ಹಾಕಿದೀವಿ, ಅಂದ್ರೆ ಸ್ಯಾಂಪಲ್ಗೆ ಹಾಕೊಂಡಿದೀವಿ. ಹಿಂಗ್ ಹಾಕಿದೀವಿ ನಮ್ಮ ತೋಟದಲ್ಲಿ, ಅಡಿಗೆಗೆ ಹಾಕೋ ಹಿಂಗಿನ ಮರ ಇದೆ. ದಾಲ್ಚಿನ್ನಿ ಹಾಕಿದೀವಿ, ಸಾವಿರ ಸಾಂಬಾರ ಹಾಕಿದೀವಿ. ಆದ್ರೆ ಕಮರ್ಷಿಯಲ್ ಆಗಿ ಇವಾಗ ಹಾಕಿರೋದು ನಾವು ಜಾಜಿಕಾಯಿ ಮತ್ತೆ ಲವಂಗ. ಯಾಲಕ್ಕಿ ಹಾಕಿದ್ವಿ, ಕೋತಿ ಕಾಟಕ್ಕೆ ನಮಗೆ ಯಾಲಕ್ಕಿ ಅಷ್ಟು ಅನುಕೂಲ ಆಗ್ಲಿಲ್ಲ. ಇದು ಸೀಸನಲ್, ಸೊ ಇದು ಇದಕ್ಕೆ ನಮ್ಗೆ ಚೆನ್ನಾಗತ್ತಂತ ಅನ್ಕೊಂಡಿದೀವಿ. ಲವಂಗ ಕೃಷಿ ಬಗ್ಗೆ ಉಳಿದಂತ ರೈತರಿಗೆ ಹೇಳೋದಾದ್ರೆ ಯಾವ ರೀತಿ ಕೃಷಿ ಮಾಡಬೇಕು, ಅದ್ರ ಯಾವ ರೀತಿ ಬಿತ್ತನೆ ಮಾಡಬೇಕು, ಎಷ್ಟು ನಂತರವಾಗಿ ಅದರದ್ದು ಒಂದು ಇಳುವರಿ ಪ್ರಾರಂಭವಾಗುತ್ತೆ, ಯಾವ ರೀತಿ ಗೊಬ್ಬರ ಕೊಡಬೇಕು, ನೀರು ಯಾವ ರೀತಿ ಕೊಡಬೇಕು, ವಾತಾವರಣ ಯಾವ ರೀತಿ ಇರಬೇಕು ಅಂತ ಒಂದು ಅನುಭವ. ಲವಂಗಕ್ಕೆ ಸ್ಪೆಷಲ್ ಆಗಿ ಏನು ಮಾಡೋ ಅಂತ ಅವಶ್ಯಕತೆನೆ ಇಲ್ಲ. ಲವಂಗಕ್ಕಾಗ್ಲಿ ಜಾಜಿಕಾಯಿಗಾಗ್ಲಿ, ಲವಂಗ ಈ ನಮ್ಮ ವಾತಾವರಣಕ್ಕೆ ಜೆಟ್ ಇರಿಗೇಷನ್ಗೆ ಚೆನ್ನಾಗಿ ಬರ್ತಾ ಇದೆ ಗಿಡಗಳು. ಅದು ಮೊಗ್ಗಾದಾಗ ಅದನ್ನ ಕೀಳ್ಬೇಕಾಗತ್ತೆ, ಕಿತ್ತು ಒಣಗಿಸೋದು ಲವಂಗದ ಮೇಜರ್ ಕೆಲಸ ಅದೊಂದೇ. ಅದ್ ಬಿಟ್ರೆ ಇನ್ನ ಅಡಿಕೆಗೇನು ಗೊಬ್ಬರ ಕೊಡ್ತೀವಿ ಅದೇ ಗೊಬ್ಬರ ಕೊಡ್ತೀವಿ, ಅಡಿಕೆಗೆ ಏನು ನೀರು ಕೊಡ್ತೀವಿ ಅದೇ ಕೊಡ್ತೀವಿ. ನಾವು ನಮ್ಮ ತೋಟದಲ್ಲಿ ಬೇರೆ ಯಾವುದು ಔಷಧಿ ಹೊಡಿತಾ ಇಲ್ಲ. ಕಳೆನಾಶಕ ಒಂದು ಉಪಯೋಗಿಸ್ತಾ ಇದ್ದೀವಿ, ಅದನ್ನು ಇನ್ನ ಬಿಡ್ಬೇಕನ್ಕೊಂಡಿದೀವಿ. ಸೊ ಬೇರೆ ನಾವು ಬೇರೆ ಯಾವ ಗಿಡಗಳಿಗೆ ಯಾವ್ದು ನಾವು ಸ್ಪ್ರೇ ಕೊಡ್ತಾ ಇಲ್ಲ. ಲವಂಗ ಗಿಡನ ತಂದ್ರಿ ಅಂತ ಹೇಳಿದ್ರಿ, ಯಾವ ರೀತಿ ತಂದ್ರಿ, ಅದನ್ನ ಯಾವ ರೀತಿ ನಾಟಿ ಮಾಡೋ ಪದ್ಧತಿ ಬಗ್ಗೆ? ಲವಂಗ ನಾವು ಸಾಗರದಲ್ಲಿ ನರ್ಸರಿಯಿಂದ ತಂದೆ, ಗ್ರಾಫ್ಟೆಡ್ ಸಸಿ. ಎರಡು ಎರಡು ಗುಂಡಿ ತೆಗೆದು ಕೊಟ್ಟಿಗೆ ಗೊಬ್ಬರ ಕೆಂಪು ಮಣ್ಣು ಹಾಕಿ ಅದನ್ನ ನಾಟಿ ಮಾಡಿದ್ವಿ ನಾವು. ಆ ನಂತರ ವರ್ಷಕ್ಕೆ ಪ್ರತಿ ವರ್ಷನು ಈಗ ಅಡಿಕೆ ಗಿಡ ಕೊಡುತ್ತಿರೋ ಹಾಗೆ ಕುರಿ ಗೊಬ್ಬರ 1 ವರ್ಷ ಕೊಡ್ತೀವಿ, ಕೊಟ್ಟಿಗೆ ಗೊಬ್ಬರ 1 ವರ್ಷ ಕೊಡ್ತೀವಿ, ಆ ತರ ಕೊಡ್ತಾ ಬರ್ತಿದೀವಿ. ಅದಕ್ಕೂ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರ ಅದನ್ನ, ಅದು ಯಾವ ಹಂತ ಹಂತವಾಗಿ ನಿರ್ವಹಿಸೋದಾದ್ರೆ ಯಾವ ರೀತಿ ನಿರ್ವಹಿಸಬೇಕು ಆ ಒಂದು ಲವಂಗನ? ಲವಂಗದ ನಿರ್ವಹಣೆ ಏನೂ ಇರಲ್ಲ ನಮ್ಗೆ, ಅದು 12 ಅಡಿ 13 ಅಡಿ ಆಗೋವರೆಗೂ ನಾವು ಅದನ್ನ ಏನೂ ಮಾಡಂಗಿರಲ್ಲ. ಅಷ್ಟಾದ್ಮೇಲೆ ನಂತರ ನಾವು ಅದ್ರ ತಲೆ ಕಡ್ದು ಅದು ಕೆಳಗ್ ಹರಡಕ್ಕೆ ಮಾಡ್ಕೋಬೇಕ್. ಬಿಟ್ರೆ ಮಾಮೂಲಿ ಹೆಂಗದು ತುಂಬಾ ನಿರ್ವಹಣೆ ಕೇಳುವಂತ ಬೆಳೆ ಅಲ್ಲ ಅದು. ಈಗ ರೈತರಿಗೆ ತುಂಬಾ ತೊಂದರೆ ಆಗ್ತಿರೋದು, ಮಧ್ಯಮ ವರ್ಗದ ರೈತರಿಗೆ ತುಂಬಾನೇ ತೊಂದರೆ ಆಗ್ತಿರೋದು ಲೇಬರ್ ಪ್ರಾಬ್ಲಮ್. ಲವಂಗ ಇರೋದು ನಮಗೆ ಕಟಾವಿನ ಸಮಯದಲ್ಲಿ ಒಂದು ಬಿಟ್ರೆ ಬೇರೆ ಟೈಮಲ್ಲಿ ಅದು ಯಾವುದೇ ಸ್ಪೆಷಲ್ ಲೇಬರ್ ಕೇಳಲ್ಲ ಅದು. ಆಮೇಲೆ ಈ ಅಡಿಕೆಗೆ ಬೇಕಾದಂತ ಸ್ಕಿಲ್ಡ್ ಲೇಬರ್ ಬೇಕಿಲ್ಲ ಕೊಯ್ಲಿಗೆ, ಮಾಮೂಲಿ ನಾವು ಮಕ್ಕಳು ಕೊಯ್ದು ಬಿಡ್ಬೋದು ಅದನ್ನ. ಆದ್ರಿಂದ ಲವಂಗ ಅಂತರ್ ಬೆಳೆಯಾಗಿ ಲವಂಗ ಜಾಯಿಕಾಯಿ ಹಾಕೋಣದು ತುಂಬಾ ಲಾಭದಾಯಕ ಅಂತ ನನ್ನ ಅನಿಸಿಕೆ. ಯಾವ ರೀತಿ ಲಾಭದಾಯಕ, ಎಷ್ಟು ನಂತರವಾಗಿ ಅದು ಇಳುವರಿ ಪ್ರಾರಂಭವಾಗುತ್ತೆ? 6 ವರ್ಷದಿಂದ ಇಳುವರಿ ಪ್ರಾರಂಭ ಆಗುತ್ತೆ ನಮಗೆ. ಒಂದು ಗಿಡಕ್ಕೆ ಕಮ್ಮಿ ಅಂದ್ರೆ 2 ಕೆಜಿ ಲವಂಗ ಸಿಕ್ಕತ್ತೆ ವರ್ಷಕ್ಕೆ. ಸೊ ನಮಗೆ 1 ಕೆಜಿ ಲವಂಗಕ್ಕೆ ಇವಾಗ 1,000 ರೂಪಾಯಿ ಮೇಲಿದೆ ರೇಟ್ ನಮ್ಮ ಹತ್ರ ತಗೊಳ್ಳೋದು ರೈತರ ಹತ್ರ. ಅಲ್ಲಿಗೆ ವರ್ಷಕ್ಕೆ 2,000 ರೂಪಾಯಿ ಒಂದು ಗಿಡದಿಂದ ನಮಗೆ ಬಂತಂದ್ರೆ ನಾವು 500 ಗಿಡ ಹಾಕೊಂಡ್ರೆ ನೀವೇ ಲೆಕ್ಕ ಮಾಡಿ ನೋಡಿ. ಆದ್ರಿಂದ ಇದೊಂದು ಅಂತರ ಬೆಳೆಯಾಗಿ ನಮಗೆ ಒಳ್ಳೆ ಅನುಕೂಲನೇ ಇದೆ ಇದು ಲವಂಗ. ನಾಟಿ ಮಾಡ್ಬೇಕಾದ್ರೆ ಯಾವ ಸಮಯದಲ್ಲಿ ನಾಟಿ ಮಾಡಿದ್ರೆ ಒಳ್ಳೆ ಉತ್ತಮವಾದ ಒಂದು ಲವಂಗವನ್ನು ನಾವು ಪಡಿಬಹುದು ಅಂತೀರಿ? ಇಲ್ಲ, ಇದು ಬಹುವಾರ್ಷಿಕ ಟೈಮ್ ಅಲ್ಲಿ ನೀರು ನಿಲ್ತಂದ್ರೆ ಫ್ಲವರಿಂಗ್ ಆಗಲ್ಲ, ಉದುರತ್ತೆ, ಹೂ ಉದುರತ್ತೆ. ಅದರಿಂದ ನೀರ್ ಬಸ್ದೋಗುವಂತ ಮಣ್ಣಲ್ಲಿ ಕಾಲುವೆಗಳು ಮಾಡ್ಕೊಂಡು ಮಾಡಿದ್ರೆ ಲವಂಗ ಉತ್ತಮವಾದ ಅಂತರ ಬೆಳೆ ಅದು. ನಿರ್ವಹಣೆ ತುಂಬಾ ಅತ್ಯುತ್ತಮವಾಗಿರ್ಬೇಕು. ಮುಖ್ಯವಾಗಿ ನಿರ್ವಹಣೆ ಅಂದ್ರೆ ನೀರಿಂದ ನಿರ್ವಹಣೆ ಒಂದೇ. ನಾವು ನೀರು ಜಾಸ್ತಿ ಕೊಡೋದಂತ ಅಲ್ಲ, ಕಂಟ್ರೋಲ್ಡ್ ಆಗಿ ನೀರು ಕೊಟ್ರೆ ಅದು ಉತ್ತಮವಾಗಿ ಬರತ್. ನಾವು ಅಡಿಕೆಗೆ ಹಿಂಗೆ ಕೊಡ್ತಿದೀವಿ, ನಾವು ಅದಕ್ಕೆ ಅಂತ ಸ್ಪೆಷಲ್ ಆಗಿ ಏನ್ ಮಾಡಲ್ಲ. ಈಗ ಅಡಿಕೆಗೆ ನೀರಿನ ನಿರ್ವಹಣೆ ಹೇಗಿದೆ ಅಲ್ಲ, ಅದೇ ರೀತಿ ಇರೋದ್ರಿಂದ ನಿರ್ವಹಣೆ ಹೇಗಿದೆ ಅಲ್ಲ, ಅದೇ ರೀತಿ ಇರೋದ್ರಿಂದ ನಮಗಿದು ಮಿಶ್ರ ಬೆಳೆಯಾಗಿ ತುಂಬಾ ಅನುಕೂಲ. ಇದು ಈಗ ಅದಕ್ಕೆ ಬೇರೆ ತರ ಕೊಡ್ಬೇಕಂದ್ರೆ ತುಂಬಾ ತೊಂದರೆ ಆಗ್ಬಿಡೋದು. ಅದರಿಂದ ಲವಂಗ ತುಂಬಾ ಅನುಕೂಲ ಆಗೋ ಬೆಳೆ ರೈತರಿಗೆ. ಜಾಯಿಕಾಯಿ ಬಗ್ಗೆ ಹೇಳೋದಾದ್ರೆ, ಜಾಯಿಕಾಯಿನು ಬಹುವಾರ್ಷಿಕ ಬೆಳೆ. ಜಾಯಿಕಾಯ್ದು ನಮ್ಗೆ ಒಂದು ಮರದಲ್ಲಿ ಲವಂಗದಷ್ಟು ಲಾಭ ಆಗಲ್ಲ ಜಾಯಿಕಾಯಿ. ಕಾರಣ ಏನಂದ್ರೆ ಜಾಯಿಕಾಯಿನ ರೇಟ್ ಕಮ್ಮಿ, ಸ್ವಲ್ಪ ಕೆಲಸ ಜಾಸ್ತಿ ಆಗತ್ತೆ ಜಾಯಿಕಾಯಿಂದು. ಏನಂದ್ರೆ ಅದು ಹಣ್ಣನ್ನ ನಾವು ತೆಗೆದ ಮೇಲೆ ಅದು ಪತ್ರೆ ಒಣಗಿಸ್ಕೋಬಹುದು, ಮನೆ ಮೇಲೆ ಒಣಗಿಸ್ಕೋಬಹುದು. ಯಾಕೆಂದ್ರೆ ಜಾಯಿಕಾಯಿ ಅದೆಲ್ಲ ಪತ್ರೆ ಬರೋದು ತುಂಬಾ ಕಮ್ಮಿ, ಅದರದ್ದು ದರ ತುಂಬಾ ಜಾಸ್ತಿ ಅದು. ಆದ್ರಿಂದ ಜಾಯಿಕಾಯಿ ಸಣ್ಣ ಹಿಡುವಳಿದಾರರಿಗೆ ಮಿಶ್ರ ಬೆಳೆಯಾಗಿ ತುಂಬಾ ಒಳ್ಳೇದು. ಆಮೇಲೆ ಜಾಯಿಕಾಯಿಗೂ ನಮಗೆ ಜಾಸ್ತಿ ಆದಂತ ಏನದು ನಿರ್ವಹಣಾ ತುಂಬಾ ಕಮ್ಮಿ. ಈಗ ಪ್ರೊಸೆಸಿಂಗ್ ಜಾಸ್ತಿ ಬಿಟ್ರೆ ಅದು ಒಣಗಿಸೋದು, ಎಸ್ಪೆಷಲಿ ಆ ಜಾಯಿ ಪತ್ರೆ ಅದ್ರ ದರ ಜಾಸ್ತಿ, ಅದು ತೊಲದ ಲೆಕ್ಕದಲ್ಲಿ ಮಾರ್ತಾರೆ. ಆದ್ರಿಂದ ಅದನ್ನ ನಿರ್ವಹಣೆ ಮಾಡೋದು, ಒಣಗಿಸೋದು, ಸಂಸ್ಕೃತಿ ಆ ಜಾಯಿ ಪತ್ರೆ ಅದ್ರ ದರ ಜಾಸ್ತಿ, ಅದು ತೊಲದ ಲೆಕ್ಕದಲ್ಲಿ ಮಾರ್ತಾರೆ. ಆದ್ರಿಂದ ಅದನ್ನ ನಿರ್ವಹಣೆ ಮಾಡೋದು, ಒಣಗಿಸೋದು, ಸಂಸ್ಕರಣೆ ಚೂರು ಕೈ ಹಿಡಿಯತ್ತೆ. ಆದ್ರಿಂದ ಅದು ದೊಡ್ಡ ಪ್ರಮಾಣದಲ್ಲಿ ಮಾಡೋದು ಸ್ವಲ್ಪ ತೊಂದರೆ ಆಗತ್ತೆ. ಸಣ್ಣ ಹಿಡುವಳಿದಾರರು ಮನೆಯವರೇ ಮಾಡೋರು ತುಂಬಾ ಅನುಕೂಲವಾಗಿ ಮಾಡಬಹುದು. ಲವಂಗ ಮತ್ತೆ ಜಾಯಿಕಾಯಿ ಅಂತ ಹೇಳಿದ್ರೆ ಖರ್ಚಿನ ಬಗ್ಗೆ ಮಾತಾಡ್ತಾರೆ, ಯಾವ ರೀತಿ ಖರ್ಚು ಬರಬಹುದು? ಇಲ್ಲ, ನಮ್ಗೆ ಲವಂಗಕ್ಕಾಗ್ಲಿ ಜಾಯಿಕಾಯಿಗಾಗ್ಲಿ ನಾವು ಗೊಬ್ಬರ ಬಿಟ್ರೆ ಇನ್ನದಕ್ಕೆ ಯಾವುದೇ ರೀತಿ ಖರ್ಚು ಮಾಡೋ ಅವಶ್ಯಕತೆ ಬರಲ್ಲ. ಕಾರಣ ಏನಂದ್ರೆ ಅವೆರಡು ಸಾಂಬಾರ ಪದಾರ್ಥ ಆಗಿರೋದ್ರಿಂದ ನಾರ್ಮಲಿ ನಮ್ಮ ಭಾರತದಲ್ಲಿ ಈ ಸಾಂಬಾರ ಪದಾರ್ಥಗಳಿಂದನೇ ನಾವು ಆರೋಗ್ಯವಾಗಿದ್ದೀವಿ. ಅದರಿಂದ ಸಾಂಬಾರ ಪದಾರ್ಥಗಳಿಗೆ ರೋಗ ಬರೋದು ತುಂಬಾ ಕಮ್ಮಿ ಸಾಂಬಾರ ಪದಾರ್ಥದ ಗಿಡಗಳಿಗೆ. ಅದರಿಂದ ಈಗ ನಂದಿಗ 5 ವರ್ಷದ ಗಿಡ ಅಲ್ಲೊಂದು ಇಲ್ಲೊಂದು ಹೂ ಆಗ್ತಾ ಇದೆ, ಮುಂದಿನ ವರ್ಷದಿಂದ ನಮ್ದು ಇಳುವರಿ ಬರತ್ತೆ. ಆದ್ರೆ ಈಗ ನಮ್ಮ ಸ್ನೇಹಿತರದೆಲ್ಲ ನಾನು ನೋಡಿರೋದ್ರಿಂದ ಅವ್ರದೆಲ್ಲ 20 ವರ್ಷದ ಗಿಡಗಳಿದ್ದಾವೆ. ಅವರಾದ್ರೂ ಯಾವುದೇ ರೀತಿ ಅದಕ್ಕೆ ಔಷಧಿ ಸ್ಪ್ರೇ ಆಗ್ಲಿ ಬೇರೆ ಅದಕ್ಕೇನು ಸ್ಪೆಷಲ್ ಟ್ರೀಟ್ಮೆಂಟ್ ಏನ್ ಮಾಡಲ್ಲ ಅವರು. ಎಲ್ಲ ನಾರ್ಮಲ್ ಅಡಿಕೆಗೆ ಏನ್ ಮಾಡ್ತಿದೀವಿ ಅಷ್ಟೇ ಮಾಡ್ತಿದೀವಿ. ಆದ್ರಿಂದ ಇದಕ್ಕೆ ಹೆಚ್ಚಿನ ಖರ್ಚು ಬರಲ್ಲ. ನಮಗೆ ಗ್ರಾಫ್ಟೆಡ್ ಸಸಿ ತಗೋವಾಗ 100 ರೂಪಾಯಿ ಸಸಿ ಬೀಳತ್ತೆ. ಅದೊಂದು ನಮಗೆ ಹಾಕುವಾಗ ಚೂರು ಕಾಸ್ಟ್ಲಿ ಅನ್ಸುತ್ತೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ 6 ವರ್ಷದವರೆಗೆ ಅದರಿಂದ ಯಾವುದೇ ನಮಗೆ ಹಣ ಬರಲ್ಲ ಆ ಗಿಡದಿಂದ. ಅದೊಂದು ಡ್ರಾಬ್ಯಾಕ್ ಬಿಟ್ರೆ ನಾವು ಕಾಯ್ತೀವಿ ಅನ್ನೋದಾದ್ರೆ ಇದು ನಮಗೆ ತುಂಬಾನೇ ಅನುಕೂಲ ಇದೆ. ಲವಂಗ ಮತ್ತೆ ಜಾಯಿಕಾಯಿ ಅಂತ ಹೇಳಿದ್ರೆ ಕೇವಲ ಈ ಭಾಗದಲ್ಲಿ ಮಾತ್ರ, ಬೇರೆ ಯಾವ ಭಾಗದಲ್ಲಿ ಇದನ್ನ ಬೆಳೆಸಿದ್ರೆ ರೈತರಿಗೆ ಉತ್ತಮ ಅಂತ? ಇಲ್ಲ, ಮಲೆನಾಡಲ್ಲೂ ಚೆನ್ನಾಗಿ ಬರತ್ತೆ. ಬಯಲ್ಸೀಮೆಯಲ್ಲಿ ಚೂರು ಅದಕ್ಕೆ ಸ್ವಲ್ಪ ತಂಪು ಬೇಕಿದೆ. ಆದ್ರಿಂದ ಈ ಮರ ದೊಡ್ಡದಿರೋ ಅಡಿಕೆ ಗಿಡದಲ್ಲಿ 20 ವರ್ಷದ ಮೇಲಿನ ಅಡಿಕೆ ಮರ ಮಧ್ಯ ಹಾಕಿದ್ರೆ ಸ್ಪ್ರಿಂಕ್ಲರ್ ಮಾಡೋದ್ರಿಂದ ತೋಟದಲ್ಲಿ ವಾತಾವರಣ ತಂಪಿರತ್ತೆ. ಡ್ರಿಪ್ ಇರಿಗೇಷನ್ ಇಂದ ವಾತಾವರಣ ತಂಪಾಗಲ್ಲ ಪ್ರದೇಶಗಳಿಗೆ. ನೀವು ಇದೊಂದು ಈ ಬೆಳೆನ ಬೆಳೀತಾ ಇದ್ದೀರಾ, ಬೇರೆ ಉಳಿದ ರೈತರುಗಳು ಅಡಿಕೆನೆ ನಂಬ್ಕೊಳಕ್ ಆಗಲ್ಲ ಅಂತ ರೈತರಿಗೆ ತಾವು ಯಾವ ರೀತಿಯಾದ ಒಂದು ಸಲಹೆಗಳನ್ನು ಕೊಡಬಹುದು ಅಂತ? ಅಡಿಕೆ ಬಿಟ್ರೆ ಇವಾಗ ನಂದೆ ಏನಾದ್ರೂ ನನ್ನ ಹತ್ರ ನೀರಾವರಿ ಅಲ್ಲದೆ ಖುಷ್ಕಿ ಜಮೀನಿದ್ದಿದ್ರೆ ನಾನು ಹಲ್ಸು ಹಾಕ್ತಾ ಇದ್ದೆ. ಯಾಕೆ ಅಂದ್ರೆ ಹಲ್ಸಿಗೆ ತುಂಬಾ ಬೇಡಿಕೆ ಇದೆ ಇವಾಗ ಎಸ್ಪೆಷಲಿ. ಆಮೇಲೆ ಇವಾಗ ಹಲಸಿನ ತಳಿಗಳಲ್ಲಿ 365 ಡೇಸ್ ಇದೆ ಹಲಸು, ಆಮೇಲೆ ಶುಗರ್ಲೆಸ್ ಹಲಸಿದೆ, ಗಮ್ಲೆಸ್ ಹಲಸಿದೆ. ಇವಾಗ ನಾನು 365 ಡೇಸ್ದು ನನ್ನ ತೋಟದಲ್ಲಿ ನಾನು ಹಾಕೊಂಡಿದ್ದೀನಿ. ಅಂದರೆ ಇದು ಯಾವುದು ನಾನು ಕಮರ್ಷಿಯಲ್ಲಾಗಿ ಹಾಕಿಲ್ಲ, ಸ್ಯಾಂಪಲ್ಗೆ ಹಾಕಿದ್ದೀನಿ. ಈಗಲೂ ಅದರಲ್ಲಿ ಬಲ್ತಿದ ಕಾಯೂ ಇದೆ, ಎಳೆಕಾಯೂ ಇದೆ, ಗುಜ್ಜು ಇದೆ ನಮ್ಮಲ್ಲಿ. ಆಮೇಲೆ ನಮ್ಮಲ್ಲಿ ಗಮ್ಲೆಸ್ ಹಲಸಿದೆ. ಈಗ ಹಲಸು ಮೆಡಿಸನ್ಗೆ ತುಂಬಾ ಹೋಗ್ತಾ ಇದೆ. ಹಲಸಿನ ಕಾಯಿನ ಒಣಗಿಸಿ ತೊಳೆನ ಅದ್ರ ಪೌಡ್ರ್ ಮಾಡ್ತಿದ್ದಾರೆ. ಡಯಾಬಿಟಿಸ್ಗೆ ತುಂಬಾ ಒಳ್ಳೆ ಔಷಧಿ ಅದು, ಅದು ಕಮರ್ಷಿಯಲಿ ತುಂಬಾ ಆಗ್ತಿದೆ. ಆಮೇಲೆ ಹಲಸು ತುಂಬಾ ಕಡೆ ಬೇಡಿಕೆ ಇದೆ ಇವಾಗ ಹಲಸಿಗೆ. ಇವಾಗ ನಾನು ತಂದಿದ್ದಿಲ್ಲ ಅಂಕುರ್ ಫಾರ್ಮ್ ಇಂದ ಸಸಿಗಳು, ರಿಪ್ಪನ್ಪೇಟೆ ಅಂಕುರ್ ಫಾರ್ಮ್. ಅವರು ಹೇಳೋ ಪ್ರಕಾರ ಬಯಲ್ಸೀಮೆಗೆ ಹೇಳ್ ಮಾಡಿಸಿದ ತಳಿ ಹಲಸು. ಅವ್ರು ಗ್ರಾಫ್ಟೆಡ್ ಸಸಿ ಈಗ ನಂದೆಲ್ಲ 2 ವರ್ಷಕ್ಕೆ ಕಾಯಿ ಬಿಡಕ್ ಶುರುವಾಗಿತ್ತು. ನಾನು 1 ವರ್ಷ ಅದನ್ನ ಮುರಿದೆ, ಕಾಯಿ ಬೇಡ ಗಿಡಕ್ಕೆ ಎಫೆಕ್ಟ್ ಆಗತ್ತಂತ. ಅವ್ರು ಹೇಳೋದು ಹಲಸು ಬಯಲ್ಸೀಮೆಗೆ ತುಂಬಾ ಹೇಳ್ ಮಾಡಿಸಿತ್ತಳಿ, ಅರಮಲ್ನಾಡಿಗೆ ಬಯಲ್ಸೀಮೆಗೆ ನೀರ್ ಕೇಳಲ್ಲ ಹಲಸು ಜಾಸ್ತಿ. ಹಲಸು ಬಯಲ್ಸೀಮೆಗೆ ತುಂಬಾ ಹೇಳ್ ಮಾಡಿಸಿತ್ತಳಿ, ಅರಮಲ್ನಾಡಿಗೆ ಬಯಲ್ಸೀಮೆಗೆ ನೀರ್ ಕೇಳಲ್ಲ ಹಲಸು ಜಾಸ್ತಿ. ಫಸ್ಟ್ 1-2 ವರ್ಷ ನಾವು ಅದನ್ನ ನೋಡ್ಕೊಂಡ್ಬಿಟ್ವಿ ಅಂದ್ರೆ ನಂತರ ಅದ್ ನಮ್ಮನ್ನ ನೋಡ್ಕೊಳತ್ತೆ. ಹಲಸು ಉತ್ತಮ ಆಪ್ಷನ್, ಈಗ ಅಡಿಕೆ ಬಿಟ್ರೆ ಹಲಸು ಉತ್ತಮ ಬೆಳೆ. ಇನ್ನ ಇಲ್ಲಿ ಮಲ್ನಾಡ್ ಕಡೆ, ಈಗ ನಮ್ಮ ಅರಮಲ್ನಾಡು ನೀರ್ ಜಾಸ್ತಿ ಇರೋ ಕಡೆ ಇವಾಗ ಏನು ಮಾಡಕ್ಕಾಗಲ್ಲ. ಗೊತ್ತಿದ್ದು ನಾವು ಫ್ಯೂಚರ್ ಏನು ಅಂತ ಗೊತ್ತಿಲ್ಲ ಅಡಿಕೆದು, ಅಂದ್ರೂ ಅಡಿಕೆ ಹಾಕ್ತಾ ಇದೀವಿ. ಯಾಕೆ ಅಂದ್ರೆ ಈಗ ಬೇರೆ ಯಾವ ಬೆಳೆಯಿಂದನು ನಮಗೆ ದುಡ್ಡು ಕಾಣ್ತಾ ಇಲ್ಲ. ಎಸ್ಪೆಷಲಿ ಈಗ 2 ವರ್ಷದಿಂದ ಅಂತೂ 1 ವರ್ಷ ಬರಗಾಲ ಬಂದು ಬೆಳೆಗಳು ಹಾಳಾಯ್ತು, 1 ವರ್ಷ ಅತಿವೃಷ್ಟಿಯಾಗಿ ಈ ವಾರ್ಷಿಕ ಬೆಳೆಗಳು ಹಾಳಾದವು. ಆದ್ರಿಂದ ಅಡಿಕೆ ನಿರ್ವಹಣಾ ವೆಚ್ಚ ಕಮ್ಮಿ, ಆಮೇಲೆ ಈಗ ಲೇಬರ್ ಕಮ್ಮಿ, ಈಗ ಸಂಸ್ಕರಣೆಗೆ ಬೇಕಾಗತ್ತೆ. ಆದ್ರೆ ಸಣ್ಣ ಹಿಡುವಳಿದಾರರು ಯಾರು ನಾರ್ಮಲಿ ಸಂಸ್ಕರಣೆ ಮಾಡ್ತಿಲ್ಲ, ಮಧ್ಯಮ ಹಿಡುವಳಿದಾರರಾಗ್ಲಿ ಸಣ್ಣ ಹಿಡುವಳಿದಾರರಾಗ್ಲಿ ಎಲ್ಲ ಕೆನೆ ಕೊಟ್ಬಿಡ್ತಾರೆ. ಆದ್ರಿಂದ ಕೆಲಸ ಕಮ್ಮಿ ಇರತ್ತೆ. ಅವಾಗ ಈ ರೈತಾಪಿ ಜೊತೆ ಬೇರೆ ಇನ್ನೊಂದು ಇನ್ಕಮ್ ಕಡೆ ನೋಡೋ ಅವಕಾಶ ಇರತ್ತೆ. ಇವಾಗ ಅಡಿಕೆಗೆ ರೆಗ್ಯುಲರ್ ನಿರ್ವಹಣೆ ಬೇಕಾಗಲ್ಲ, ಆದ್ರಿಂದ ಬೇರೆ ರಿಯಲ್ ಎಸ್ಟೇಟೋ ಬಿಸ್ನೆಸ್ಸೋ ಏನಾರು ಮಾಡಬಹುದು ಅನ್ನೋ ಉದ್ದೇಶದಿಂದ ಅಡಿಕೆಗೆ ಜನ ಆಪ್ಟ್ ಆಗ್ತಿದ್ದಾರೆ. ಗೊತ್ತಿಲ್ಲ ಇದು ಅಡಿಕೆ ಇನ್ ಎಷ್ಟು ದಿವಸನೋ, ಯಾಕೆಂದ್ರೆ ಯಾವುದೇ ಬೆಳೆದು ಸಾಂದ್ರತೆ ಜಾಸ್ತಿ ಆದಾಗ ರೋಗ ಆಟೋಮೆಟಿಕ್ ಆಗಿ ಜಾಸ್ತಿ ಆಗೇ ಆಗತ್ತೆ. ಈಗ ದೇವ್ರ ದಯೆಯಿಂದ ಎಲ್ಲಿವರೆಗೆ ದುಡ್ಕೊಳಕಾಗತ್ತೆ ಅಲ್ಲಿವರೆಗೆ ದುಡ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಮಾಡ್ತಾ ಇದ್ದಾರೆ. ತಪ್ಪಿದು ಡಿಪಾರ್ಟ್ಮೆಂಟ್ನವರು ಇದಕ್ಕೆ ತುಂಬಾ ಅಡಿಕೆ ಬೆಳೆಗೆ ಉತ್ತೇಜನ ಕೊಟ್ಬಿಟ್ರೆ ಈಗ 1-3 ವರ್ಷದಿಂದ. ಈಗ ನಮ್ಮಲ್ಲೆಲ್ಲ 1 ಎಕರೆಗೆ 70,000-80,000 ಅವರು ನಮ್ಗೆ ಅಡಿಕೆ ಹಚ್ಚೋರಿಗೆ ಸಹಾಯಧನ ಕೊಟ್ರು. ಇದರಿಂದಾಗಿ ನಮ್ಮ ತಾಲೂಕಲ್ಲಿ ತುಂಬಾನೇ ಅಡಿಕೆ ಜಾಸ್ತಿ ಆಗಿದೆ. ಇವಾಗ್ಲೂ ಹಚ್ತಾ ಇದಾರೆ ಸಹಾಯಧನ ಇಲ್ದಿದ್ರು. ಆದ್ರಿಂದ ಗೊತ್ತಿಲ್ಲ, ಬಹುವಾರ್ಷಿಕ ಬೆಳೆ ಅಂದ್ರೆ ಈಗ ನನ್ನ ಲೆಕ್ಕದಲ್ಲಿ ಹಲ್ಸ್ ಮಾಡಬಹುದು, 3 ವರ್ಷದಿಂದ ಬೆಳೆ ಬರತ್ತೆ. ಅದ್ ಬಿಟ್ರೆ ರಬ್ಬರ್ ಮಾಡಬಹುದು, ಅದ್ರ ರಬ್ಬರ್ಗೆ ಸ್ಕಿಲ್ಡ್ ಲೇಬರ್ ಬೇಕು, ಆಮೇಲೆ ಅದು 6-7 ವರ್ಷ ಬೇಕದು ಬೆಳೆ ಬರಕ್ಕೆ. ಆಮೇಲೆ ಮೇನ್ ರಬ್ಬರ್ಗೆ ಟ್ಯಾಪಿಂಗ್ ತುಂಬಾ ಸ್ಕಿಲ್ಡ್ ಲೇಬರ್, ಅದಕ್ಕೆ ರಬ್ಬರ್ ತೆಗಿಯಕ್ಕೆ. ಅದು ಮಳೆ ಜಾಸ್ತಿ ಆದ್ರೂ ರಬ್ಬರ್ಗೆ ತುಂಬಾ ತೊಂದರೆ ಆಗತ್ತೆ. ಆದ್ರಿಂದ ಈಗ ಕಣ್ಣಿಗೆ ಕಾಣ್ತಾ ಇರೋದು ಅಡಿಕೆನೆ ಸರ್, ಅಡಿಕೆ ಬಿಟ್ರೆ ಯಾವ್ದು ಕಣ್ಣಿಗೆ ಕಾಣ್ತಿಲ್ಲ. ಈಗ ಅದೇ ಕೈ ಸುಡೋವರ್ಗುನು ಮತ್ತೆ ಕೈಲಿ ಇಟ್ಕೊಂಡಿರೋದು, ಆಮೇಲೆ ಮತ್ತೆ ಬೇರೆ ಏನ್ ಮಾಡ್ಬೇಕಂತ ನೋಡ್ಬೇಕಾಗತ್ತೆ. ಲವಂಗದ ಬಗ್ಗೆ ಹೇಳ್ತಾ ಇದ್ರಿ, ಲವಂಗನ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಎಷ್ಟು ಅಂತರದಲ್ಲಿ ನೆಟ್ರೆ ಒಳ್ಳೆ ಇಳುವರಿ ಚೆನ್ನಾಗಿ ಬರುತ್ತೆ? ಇವಾಗ ನಾವೆಲ್ಲ ಆಲ್ಟರ್ನೇಟ್ ಜಿಗ್ಜಾಗ್ ಹಾಕಿದೀವಿ, 1 ಗಿಡದಿಂದ 1 ಗಿಡಕ್ಕೆ ಹೆಚ್ಚು ಕಮ್ಮಿ 35 ಅಡಿ ಡಿಸ್ಟೆನ್ಸ್ ಇದೆ ಜಿಗ್ಜಾಗ್ ಆಗಿ. ಯಾಕಂದ್ರೆ ಈಗ ನಮ್ದು ಅಂತರ ಬೆಳೆಯಾಗಿ ಬೆಳೆಯುತ್ತಿರೋದ್ರಿಂದ ಈಗ ನಮ್ಗೆ ಅದು ಅಡಿಕೆ ಗಿಡನೂ ಇರತ್ತೆ, ಅಡಿಕೆಗೂ ತೊಂದರೆ ಆಗಬಾರ್ದು. ಅದರಿಂದ 35 ಅಡಿ ಡಿಫರೆನ್ಸ್ ಇದೆ 1 ಗಿಡದಿಂದ 1 ಗಿಡಕ್ಕೆ ಜಿಗ್ಜಾಗ್ ಆಗಿ. ತೆಂಗು ಕೂಡ ಅಂತ ಹೇಳಿದ್ರೆ ಯಾವ ರೀತಿ ಎಷ್ಟು ಹಾಕಿದಿರ? ಹಾಕಿದ್ವಿ, ಆದ್ರೆ ರೋಗ ಜಾಸ್ತಿ ಆಯ್ತು, ಕಾಳ್ಮೆಣ್ಸ್ ತೆಗ್ದಿದೀವಿ. ಈಗ ನಿರ್ವಹಣೆ ಜಾಸ್ತಿ ಆಗತ್ತೆ. ಈಗ ರೈತರಿಗೆ, ಮಧ್ಯಮ ವರ್ಗದ ರೈತರಿಗೆ ತುಂಬಾ ತೊಂದರೆ ಆಗ್ತಿರೋದು ನಿರ್ವಹಣೆ, ಜಮೀನಾಗ್ಲಿ ತೋಟ ಆಗ್ಲಿ ಅಷ್ಟು ನಾವು ಮಾಡಕ್ಕಾಗಲ್ಲ ಕೈ ಮುಟ್ಟಿ. ಆಳುಗಳದ್ದು ತುಂಬಾನೇ ತೊಂದರೆ ಇದೆ, ಕೂಲಿಗಳದ್ದು ಪ್ರಾಬ್ಲಮ್ಮು. ಈ ಶುಂಠಿ ನಮ್ಮ ತಾಲೂಕಿಗೆ ಬಂದ್ಮೇಲಿಂದ ಅಂತೂ ನಮ್ಗೆ ಆಳುಗಳದ್ದು ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಮೊದ್ಲೆಲ್ಲ ದುಡ್ಡು ಕೊಡ್ತೀವಂದ್ರೇನೆ ಇವಾಗ ಆಳುಗಳು ಸಿಗ್ತಿಲ್ಲ. ಮೊದ್ಲು ನಮ್ಮ ತಂದೆ ಹೇಳ್ತಿದ್ರು, 10 ಆಳಿಗೆ ಹೇಳಿದ್ರೆ ನಾವು 40 ಆಳು ಬರೋರು, ಅದ್ರಲ್ಲಿ 20 ಆಳನ್ನ ಕಳ್ಸಕ್ಕೆ ಬೇಜಾರಾಗದು ಅಂತ. ಇವಾಗ ನಾವು 40 ಆಳಿಗೆ ಹೇಳಿದ್ರೆ 10 ಆಳು ಬರ್ತಾ ಇಲ್ಲ. ಆಮೇಲೆ ಆಫೀಸ್ ಟೈಮ್ ಹಂಗೆ ಬರ್ತಾರೆ ಹೋಗ್ತಾರೆ, ನಮ್ದು ಅನ್ನಂಗೆ ಮಾಡಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಟೈಮಿಗೆ ಕೆಲಸ ಆಗ್ತಿಲ್ಲ. ಈಗ ನನ್ನ ಅನಿಸಿಕೆ ಪ್ರಕಾರ ಮಧ್ಯಮ ವರ್ಗದ ರೈತರಿಗೆ ಭವಿಷ್ಯ ಮಂಕಾಗಿದೆ. ಅಬ್ಬಬ್ಬ ಅಂದ್ರೆ ಇನ್ನೊಂದು 8-10 ವರ್ಷ ಒಂದ ಸಣ್ಣ ಹಿಡುವಳಿದಾರರು ಇಲ್ಲ ಕಾರ್ಪೊರೇಟ್ ಫಾರ್ಮಿಂಗ್ ಆಗತ್ತೆ. ಈಗ ಸಣ್ಣ ಹಿಡುವಳಿದಾರರು ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು 1 ಎಕರೆ 2 ಎಕರೆ ಇರತ್ತೆ, ಅವ್ರದ್ದು ಇವರು ಇವ್ರದವ್ರು ಮಾಡ್ಕೊಂಡು ಮಾಡ್ಬಿಡ್ತಾರೆ. ಇವಾಗ ಮಧ್ಯಮ ಹಿಡುವಳಿದಾರರಿಗೆ ಅದಾಗಲ್ಲ. ಇನ್ನು ಅದು ಬಿಟ್ಟರೆ 200 ಎಕರೆ 300 ಎಕರೆ 1,000 ಎಕರೆ ಈ ಲೆಕ್ಕದಲ್ಲಿ ಯಾವ್ದಾದ್ರು ಕಂಪ್ನಿಗಳವ್ರು ವಹಿಸ್ಕೊಂಡು ಮಾಡುವಂತ ಕಾಲ ಶೀಘ್ರ ಬರತ್ ಅನ್ಕೊಂಡಿದ್ದೀನಿ. ಅದು ಈಗಾಗಲೇ ರಿಲಯನ್ಸ್ ಅವರೆಲ್ಲ ಈಗ ಸಾಸಿವೆ ಬೆಳೀತಿದ್ದಾರೆ, ಟೊಮೆಟೊ ಬೆಳೀತಿದ್ದಾರೆ, ಪಪ್ಪಾಯಿ ಬೆಳೀತಿದ್ದಾರೆ ರಿಲಯನ್ಸ್ದವರು. ಅದೇ ಥರದವ್ರು ಬಾಕಿದವರು ಮಾಡ್ತಾರೆ. ಶೀಘ್ರ ಆಗತ್ತದು. ಇನ್ನೊಂದು 8-10 ವರ್ಷದೊಳಗೆ ಒಂದು ಕಾರ್ಪೊರೇಟ್ ಫಾರ್ಮಿಂಗ್ ಆಗಬೇಕು, ಇಲ್ಲ ಸಣ್ಣ ಹಿಡುವಳಿ ದಾರರು ಉಳಿತಾರೆ. ಮಧ್ಯಮ ವರ್ಗದವರಿಗೆ ತುಂಬಾ ಕಷ್ಟ ಇದು. ಎಷ್ಟು ಇಳುವರಿ ಬರುತ್ತೆ ತೆಂಗು ತಮಗೆ, ಯಾವ ಥರ ಅದು ನಿರ್ವಹಣೆ ಯಾವ ಥರ ಏನು? ತೆಂಗು ನಮ್ದು ವರ್ಷಕ್ಕೆ ಆವರೇಜ್ 100-120 ಕಾಯಿ ತೆಗಿತೀವಿ. ಬರೋದು 100-120 ಕಾಯಿ ಬರುತ್ತೆ, ಅದು ನಮ್ಮ ಕೈಗೆ ಸಿಗೋದು 70-75 ಕಾಯಿ. ಉಳಿದಿದ್ದು ಒಂದು 30-40% ಕೋತಿ ಮತ್ತು ಇಲಿಗಳಿಗೆ ಹೋಗುತ್ತೆ. ಈಗ ಅದು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಈಗ ಕೋತಿಗಳನ್ನ ಸಾಯಿಸಂಗಿಲ್ಲ, ಇಲಿಗಳಿಗಾದ್ರೂ ನಾವು ಮೊದಲು ಬೋಂಡಾದಲ್ಲಿ ವಿಷ ಹಾಕಿ ಮರಕ್ಕೆ ಇಡಿಸ್ತಿದ್ವಿ. ಮರ ಇವಾಗೆಲ್ಲ ದೊಡ್ಡವಾಗಿರೋದ್ರಿಂದ ಈಗ ಕಾಯಿ ಇಳಿಸುವಾಗ ಮಾತ್ರ ಇಡ್ತೀವಿ. ಅದು ದೊಡ್ಡ ತೊಂದರೆ ಏನಾಗ್ತಿದೆ ಅಂದರೆ ಆ ಬೋಂಡಾನ ಮಂಗ ತಿಂದ್ಬಿಟ್ರೆ ಮಂಗ ಸತ್ತೋಗತ್ತೆ. ಈಗ ಅದನ್ನ ಮಾಡೋಕ್ಕೆ ನಮಗೆ ಆಗಲ್ಲ. ಈಗ ಮಂಗನ್ನ 2 ವರ್ಷದ ಹಿಂದೆ ಒಂದ್ಸತಿ ಹಿಡಿಸಿದ್ವಿ, ಆದ್ರೆ ನಮಗದು ಗೊತ್ತಿರಲಿಲ್ಲ. ಆಮೇಲೆ ಅದೇನೋ ಪರ್ಮಿಷನ್ ತಗೊಂಡು ಆ ವಿಷಯದಾಗೆ ತುಂಬಾ ಸಂದಿಗ್ಧದಾಗಿದ್ದೀವಿ. ತೆಂಗು ನಿರ್ವಹಣೆ ವರ್ಷಕ್ಕೆ 2 ಸತಿ ಗೊಬ್ಬರ ಕೊಡ್ತೀವಿ, ಒಂದು ಮುಂಗಾರಿಗೊಂದು ದೀಪಾವಳಿಗೊಂದು. ಅಷ್ಟು ಬಿಟ್ಟರೆ ತೆಂಗಿಂದೆಲ್ಲ ಪೂರಾ ಡ್ರಿಪ್ ಇರಿಗೇಷನ್ ನಮ್ಮದು. ಎಳ್ನೀರು ನಮಗೆ ಕೊಡೋದು ಲಾಭ ಅನಿಸ್ತಾ ಇದೆ. ಇಲ್ಲಿ ನಮ್ಮಲ್ಲಿಗೆ ಬಂದು ಅವರೇ ಇಳಿಸ್ಕೊಂಡು ಹೋಗೋಕ್ಕೆ 15 ರೂಪಾಯಿ ತಗೋತಾರೆ ಎಳ್ನೀರನ್ನ. ತೆಂಗಿನಕಾಯಿ ನಾವು ಇಳಿಸ್ಬೇಕು, ಅದು ಬಲಿಯೋವರಿಗೆ ಮಂಗ ಕುಡಿಯತ್ತೆ ಇಲಿ ಕುಡಿಯತ್ತೆ. ಆದ್ರಿಂದ ಎಳ್ನೀರು ಕೊಡೋದು ಲಾಭದಾಯಕ. ಆಮೇಲೆ ಅವಾಗೆಲ್ಲ ದೊಡ್ಡ ತಳಿಗಳು, ಇವಾಗೆಲ್ಲ ತುಂಬ ಸಣ್ಣ ಸಣ್ಣ ತಳಿ ಬಂದಿದ್ದಾವೆ, ಡ್ರಾಫ್ಟ್ಗಳು ಬಂದಿದ್ದಾವೆ. ಅದರಿಂದ ತೆಂಗು ನಿರ್ವಹಣೆ ಸುಲಭ ಇದೆ. ರೈತರು ನನ್ನ ಕೇಳಿದ್ರೆ ಇವಾಗಿನ ಲೆಕ್ಕಕ್ಕೆ ಅಡಕೆ ಬದಲು ತೆಂಗು ಹಾಕೋದು, ನೀರಾವರಿ ಜಮೀನುಗಳಿಗೆ ಅಡಕೆ ಬದಲು ತೆಂಗು ಹಾಕೋದು ತುಂಬ ಸೂಕ್ತ. ಎಷ್ಟು ಬಂತು ಲಾಭ ತಮಗೆ? ತೆಂಗಲ್ಲಿ ಎಕರೆಗೆ ನಿಮಗೆ ವರ್ಷಕ್ಕೆ ಖರ್ಚೆಲ್ಲ ಕಳೆದು ಹೆಚ್ಚು ಕಮ್ಮಿ 70-80 ಸಾವಿರ ಲಾಭ ಆಗತ್ತೆ. ಪ್ರತಿಯೊಂದು ಎಳ್ನೀರೇ ಕೊಟ್ಬಿಡ್ತೀರಾ? ಇಲ್ಲ, ಎಳ್ನೀರು ಕೊಡ್ತೀವಿ, ಒಣಕಾಯಿ ಕೊಡ್ತೀವಿ. ಇಲ್ಲಿ ಮಾರ್ಕೆಟಿಂಗ್ ಮಾಡ್ತೀರಾ ಒಣಕಾಯಿಗಳನ್ನೆಲ್ಲ? ಒಣಕಾಯಿ ಒಂದು ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರು ನಮ್ಮಲ್ಲಿಗೆ ಬಂದು ತಗೊಂಡೋಗ್ತಾರೆ 1,500 ಹಿಂಗೆ. ಇಲ್ಲ ನಾವು ಉದ್ರಿದ್ದೆಲ್ಲ ಆ ಥರ ಕೊಡ್ತೀವಿ. ಕಾಯಿ ಇಳಿಸಿದಾಗ ಇಲ್ಲೇ ಲೋಕಲ್ ವ್ಯಾಪಾರಸ್ಥರು ಬಂದು ತಗೊಂಡೋಗ್ತಾರೆ. 8,000-10,000 ಕಾಯಿವರೆಗೂ ಅವರೇ ತಗೊಂಡೋಗ್ಬಿಡ್ತಾರೆ. ನಮಗೆ ಅದು ಎಲ್ಲೂ ನಮಗೆ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಇಲ್ಲ. ಕೋಕೋ ಅಂತ ಹೇಳಿದ್ರಿ, ಅದ್ರ ಪದ್ಧತಿ ಬಗ್ಗೆ? ಕೋಕೋ ಹಾಕಿದೀವಿ ಸರ್. ಆಕ್ಚುಲಿ ಅಡಕೆ ಒಳಗೂ ಕೋಕೋ ಹಾಕೋದು ಲಾಭದಾಯಕನೇ. ನಮಗೆ ದೊಡ್ಡ ತೊಂದರೆ ಇರೋದು ಕೋತಿದು. ಅದರಿಂದ ಕೋಕೋ ನನಗೆ ಈಗ ಕೋಕೋ ಎಲೆ ಉದುರತ್ತೆ, ಅದರದ್ದು ಗೊಬ್ಬರ ಆಗತ್ತೆ, ಅದೊಂದು ಲಾಭಕ್ಕೆ ಇಟ್ಕೊಂಡಿದ್ದೀನಿ. ಬಿಟ್ಟರೆ ಕೋಕೋ ನಮಗೆ ಹಣ್ಣು ಸಿಗ್ತಾ ಇಲ್ಲ ಜಾಸ್ತಿ. ಆಕ್ಚುಲಿ ಕೋಕೋ ಕೋತಿ ಕಾಟ ಇಲ್ಲ ಅಂದರೆ ಕೋಕೋ ಒಳ್ಳೆ ಉಪಬೆಳೆ, ತೆಂಗೊಳಗೆ ಒಳ್ಳೆ ಉಪಬೆಳೆ ಅದು. ನಿಮಗೆ ಕೋಕೋ ಹೆಚ್ಚು ಕಮ್ಮಿ ಒಂದು ಗಿಡದಿಂದ ಒಣಗಿಸಿದ್ದು 10 ಕೆಜಿ ಕಾಯಿ ಬರುತ್ತೆ, 10 ಕೆಜಿ ಬೀಜ ತೆಗಿಬೋದು ನೀವು ಚೆನ್ನಾಗಿ ಬೆಳೆದ್ರೆ. ಆವರೇಜ್ 5 ಕೆಜಿ ಅಂತೂ ನೀವು ತೆಗಿಬೋದು. 250 ರೂಪಾಯಿ ಒಂದು ಕೆಜಿಗಾದ್ರೆ 1,000 ರೂಪಾಯಿ ನಿಮಗೆ ಒಂದು ಗಿಡದಿಂದ ಸಿಕ್ಕತ್ತೆ. ಆದರೆ ಅದು ಸಂಸ್ಕರಣೆ ಚೂರು ಕಾಂಪ್ಲಿಕೇಟೆಡ್ ಇದೆ. ಅದು ಹಣ್ಣಾದ ನಂತರ ಆ ಬೀಜಗಳನ್ನ ತೆಗೆದು ಆ ಬೀಜದ ಮೇಲೆ ಸೀತಾಫಲದ ಬೀಜದ ಮೇಲೆ ಹಣ್ಣಿರತ್ತಲ್ಲ ಆ ಥರ ಇರತ್ತೆ ಅದು. ಅದನ್ನು ಫರ್ಮಿಟೇಷನ್ ಮಾಡಬೇಕಾಗತ್ತೆ. ಆ ಕೋಕೋ ಬೀಜಗಳನ್ನ ಒಂದು ಎತ್ತರದ ಜಾಗದಲ್ಲಿ ವಾರೆ ಜಾಗದಲ್ಲಿ ಇಲ್ಲ ಈ ಜಾಲರಿ ಮೇಲೆ ಹಾಕಿ ಅದಕ್ಕೆ ಚೀಲ ಮುಚ್ಚಬೇಕು. ಅದು ನೀರು ಇಳಿದು ಹೋಗ್ಬೇಕು ಅದರದ್ದೆಲ್ಲ. ಅದು 8 ದಿವಸ ಹಂಗೆ ಮುಚ್ಚಾದ್ಮೇಲೆ ಇನ್ನು 8 ದಿವಸ ಅದನ್ನು ಮಿಕ್ಸ್ ಮಾಡಿ ಮತ್ತೆ ಮುಚ್ತಾ ಇರಬೇಕು. 15 ದಿವಸ ಅದು ಫರ್ಮಿಟೇಷನ್ ಆಗಬೇಕು. ಅಷ್ಟು ದಿವಸ ಆಗತ್ತಿಗೆ ಅದ್ರ ಮೇಲಿಂದ ಹಣ್ಣೆಲ್ಲ ಇಳಿದೋಗ್ಬಿಟ್ಟಿರತ್ತೆ. ನಂತರ ಅದನ್ನು ನೆರಳಲ್ಲಿ ಒಣಗಿಸ್ಬೇಕು 5 ದಿವಸ. ಇಷ್ಟು ಅದರದ್ದು ಸಂಸ್ಕರಣೆ ಇಷ್ಟಿದೆ. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಂ ಹೌದೌದು. ಅದೇ ಈ ಕೋಕೋ ಆಗಲಿ ಜಾಯಿಕಾಯಿ ಅದು ಆಮೇಲೆ ಎಲ್ಲ ವಾತಾವರಣಕ್ಕೂ ಬರುತ್ತೆ ಕೋಕೋ ಅಂತರ್ಬೆಳೆಯಾಗಿ. ಅಡಿಕೆ ಒಳಗೆ ತೆಂಗೊಳಗೆ ತುಂಬ ಚೆನ್ನಾಗಿ ಬರುತ್ತೆ. ಲೇಬರ್ ಸಮಸ್ಯೆನ ತಾವು ಯಾವ ರೀತಿ ಎದುರಿಸ್ತೀರಾ, ಯಾವ ಥರ ನಿರ್ವಹಿಸ್ತಾ ಇದ್ದೀರಾ? ಲೇಬರ್ ಸಮಸ್ಯೆಗೆ ಯಂತ್ರೀಕರಣ ಒಂದೇ ಇವಾಗ ನಾನು ಕಂಡುಕೊಂಡಿರೋ ಸೊಲ್ಯೂಷನ್ನು. ಎಲ್ಲ ಇವಾಗ ಮೊದಲೆಲ್ಲ ಗುಂಡಿ ತೋಡೋಕ್ಕೆ ಜನ ಇದ್ರು, ಇವಾಗ ಡಿಗ್ಗಿಂಗ್ ಮಿಷಿನ್ ತಗೊಂಡಿದ್ದೀವಿ. ಮೊದಲು ಕಳೆ ಸವರಿಸ್ತಿದ್ವಿ, ಇವಾಗ ವೀಡರ್ ತಗೊಂಡ್ವಿ, ವೀಡರ್ ಓಡ್ಸಕ್ಕೂ ಜನ ಕಷ್ಟ ಆಗ್ತಿದೆ. ಇವಾಗ ಟ್ರ್ಯಾಕ್ಟರಿಗೇನೆ ಶ್ರೆಡ್ಡರ್ ಬಂದಿದೆ, ಚೈನ್ ಇರತ್ತೆ, ಸಣ್ಣ ಟ್ರ್ಯಾಕ್ಟರಿಗೆ ಹಾಕೊಂಡು ಈಗ ಮೊದಲು ಸವರಕ್ಕೆ ತಾಳು 15 ದಿವಸ ತಗೊಳೋರು, ಆಮೇಲೆ ವೀಡರ್ಗೆ 2 ಆಳು 1 ವಾರ ತಗೊಳೋರು, ಇವಾಗ ಶ್ರೆಡ್ಡರು 8 ಎಕರೆ ಬೆಳಗ್ಗೆ ಬಂದ್ರೆ, ಬೆಳಗ್ಗೆ 1-8 ಗಂಟೆಗೆ ಬಂದ್ರೆ ಸಾಯಂಕಾಲ 6-7 ಗಂಟೆ ಅನ್ನತ್ತಿಗೆ ಶ್ರೆಡ್ಡರ್ ಅಲ್ಲಿ ಹೊಡೆದು ಹೋಗ್ಬಿಡ್ತಾರೆ. ಈಗ ವೀಡರ್ ಮಾಡೋ ಕೆಲಸನೇ, ಈಗ ಕಳೆ ಸವರೋ ಕೆಲಸ ವೀಡರ್ ಮಾಡ್ತಾ ಇತ್ತು, ಈಗ ವೀಡರ್ ಮಾಡೋ ಕೆಲಸ ಶ್ರೆಡ್ಡರ್ ಮಾಡ್ತಾ ಇದೆ. ಏನು ಮಾಡಂಗಿಲ್ಲ, ಇವಾಗ ಎಷ್ಟು ಸಾಧ್ಯ ಅಷ್ಟು. ಮೊದಲೆಲ್ಲ ಕೈ ಪಂಪ್ ಇತ್ತು ಔಷಧಿ ಹೊಡಿಯಕ್ಕೆ, ಆಮೇಲೆ ಗಟರ್ ಪಂಪ್ ಬಂತು, ಆಮೇಲೆ ನ್ಯಾಪ್ಸ್ಯಾಕ್ ಬ್ಯಾಟ್ರಿ ಇದು ಬಂತು, ಇವಾಗ 2 HP ಸ್ಪ್ರೇಯರ್ ಬಂದಿದೆ. ಈಗ ದಿವಸಕ್ಕೆ 5-6 ಡ್ರಮ್ಮು, 2 ಆಳಿದ್ರೆ, ಈಗ ನಾನು ಒಬ್ಬ ಆಳಿದ್ರೆ ನಾವು ಮುಗಿಸ್ಬಿಡ್ತೀವಿ, 3 ಎಕರೆ ಔಷಧಿ ಹೊಡೆದ್ಬಿಡ್ತೀವಿ ನಾವೇ. ಈಗ ಲೇಬರ್ ಸಮಸ್ಯೆಗೆ ಮೇನ್ ಅಂದ್ರೆ ಯಂತ್ರೀಕರಣ ಒಂದೇ. ಆಧುನಿಕ ಬೇಸಾಯ ಪದ್ಧತಿ ಇದ್ರ ಹೇಳಿದ್ರಲ್ಲ, ಎಷ್ಟು ಹಿಂದಿನ ತಾವು ನೋಡಿದಂತದಕ್ಕೂ ಈಗಿಂದಕ್ಕೂ ಏನ್ ವ್ಯತ್ಯಾಸಗಳು ಕಾಣ್ತಾ ಇದ್ರಿ? ಇಲ್ಲ, ಒಳ್ಳೆ ಪ್ರಶ್ನೆ ಇದು. ನಾನು ಔಷಧಿ ಸ್ಪ್ರೇ ಮಾಡ್ತೀನಿ, ಕೆಮಿಕಲ್ ಫರ್ಟಿಲೈಸರ್ಸ್ ಹಾಕ್ತೀನಿ, ಆಮೇಲೆ ಹೈಬ್ರಿಡ್ ತಳಿ ಬೆಳಿತೀನಿ. ಆದ್ರೆ ನಾನು ತಿನ್ನುವಾಗ ನನಗೆ ಜವಾರಿ ತಳಿ ಬೇಕು, ಕೆಮಿಕಲ್ ಲೆಸ್ ಬೇಕು, ನನಗೆ ಗೊಬ್ಬರ ಹಾಕಿಲ್ಲದ ಬೇಕು. ಇವಾಗ ಎಲ್ಲರೂ ಗೊಬ್ಬರ ಹಾಕಿಲ್ದಂಗೆ ಈಗ ಹಳೆ ಪದ್ಧತಿ ತರ ಬೆಳೆಯಕ್ ಹೋದ್ರೆ ಎಲ್ಲರಿಗೂ ಊಟ ಸಿಕ್ಕಲ್ಲ. ಇವಾಗ ಮೊದಲು 1 ಎಕರೆಗೆ, ಈಗ ನಮ್ಮ ತಂದೆ ಬೆಳೆಯುವಾಗ ಅವಾಗಿನ ತಳಿಗಳು, ಅವಾಗಿನ ಬೇಸಾಯ ಪದ್ಧತಿ, ಅವಾಗ ಬಿತ್ತನೆ ಸಗಣಿ ಗೊಬ್ಬರ, ಅವಾಗಿನ ಬೇಸಾಯ ಪದ್ಧತಿಗೆ 1 ಎಕರೆಗೆ 30 ಚೀಲ 22 ಕ್ವಿಂಟಲ್ ಬೆಳೆದ್ರೆ ನಮ್ಗೆ ಖುಷಿ ಇತ್ತು, ಈ ಸತಿ 22 ಕ್ವಿಂಟಲ್ ಭತ್ತ ಆಯ್ತಂತ. ಇವತ್ತು 45 ಚೀಲ ಬೆಳೆದ್ರೆ 1 ಎಕರೆಗೆ ನನ್ಗೆ ಕಿರಿಕಿರಿ ಇದೆ. ಅವತ್ತು ಸಾಯಂಕಾಲ ಎಲ್ಲ 5 ಚೀಲ ಹೋದ ಸತಿಗಿಂತ ಈ ಸತಿಗೆ 5 ಚೀಲ ಕಮ್ಮಿ ಆಯ್ತು. ಇವಾಗ ನಾವು 22 ಕ್ವಿಂಟಲ್ ಬೆಳೆದ್ರೆ, ಬಡ 30 ಚೀಲ ನಾವು ಬೆಳೆದ್ರೆ ಅಷ್ಟು ಜನಕ್ಕೆ ಊಟ ಸಿಗೋದ್ ಕಷ್ಟ ಆಗ್ತಿದೆ. ಇವಾಗ ಶ್ರೀಲಂಕಾದಲ್ಲಿ ಆಗಿದ್ದದೆ, ಅವರು ಸಂಪೂರ್ಣ ಸಾವಯವ ಪದ್ಧತಿಗೆ ಬಂದ್ಬಿಟ್ರು. ಆದ್ರಿಂದ ಅಲ್ಲಿ ಅವ್ರಿಗೆ ತುಂಬಾ ಕೃಷಿಲಿ ತುಂಬಾ ಹೊಡೆತ ಆಯ್ತು ಅವ್ರಿಗೆ. ಈಗ ಆಗಲ್ಲ, ಏನು ಮಾಡಕ್ಕಾಗಲ್ಲ. ಇವಾಗ ಜವಾರಿ ನಾನು ಸಂತೆಗೆ ಹೋದ್ರೆ ಹುಡುಕೋದು ಜವಾರಿ ಹೀರೆಕಾಯಿ ಬೇಕು ಅಂತ ಹುಡುಕ್ತೀನಿ, ಯಾಕೆಂದ್ರೆ ಅದಕ್ಕೆ 60 ರೂಪಾಯಿ ಕೊಟ್ಟು ತಗಂತೀವಿ. ಈ ಹೈಬ್ರಿಡ್ ಹೀರೆಗೆ 35 ರೂಪಾಯಿ ಇರುತ್ತೆ, ತಗೊಳಲ್ಲ. ಹೈಬ್ರಿಡ್ ಹೀರೆ 1 ಬಳ್ಳಿ ಹಾಕಿದ್ರೆ ನಿಮಗೆ 10-15 ಕೆಜಿ ತೆಗಿತಾರೆ, ಜವಾರಿ 2-3 ಕೆಜಿ ಬರುತ್ತೆ. ಆದ್ರಿಂದ ಆಧುನಿಕ ಪದ್ಧತಿಗೆ ಬರಲೇಬೇಕಿದೆ. ಇವಾಗ ಏನಾಗಿದೆ, ಅನುಕೂಲ ಇದ್ದವರು ಆ ಬೆಳೆದವ್ರ ಹತ್ರ ಅದನ್ನ ತಗೊಂಡ್ ತಿಂತಾರೆ ಸಾವಯವ ಅಂತ. ಇಲ್ಲ, ಮೊದಲೆಲ್ಲ ನಿಮ್ಗೆ ಗೊತ್ತಿರೋ ಹಂಗೆ ಬೆಲ್ಲದ ರೇಟ್ ಕಮ್ಮಿ ಇತ್ತು, ಸಕ್ಕರೆ ರೇಟ್ ಜಾಸ್ತಿ ಇತ್ತು. ಇವಾಗ ಸಕ್ಕರೆ ನಿಮಗೆ 35 ರೂಪಾಯಿಗೆ ಸಿಗತ್ತೆ, ಬೆಲ್ಲ 50 ರೂಪಾಯಿ ಆಗಿದೆ. ಅದರಲ್ಲೇ ನಿಮ್ಗೆ ಸಾವಯವ ಬೆಲ್ಲ ಬೇಕು ಅಂದ್ರೆ 70 ರೂಪಾಯಿ 80 ರೂಪಾಯಿ ಇಲ್ಲಿ ನಮ್ಮಲ್ಲಿ. ಬೆಂಗಳೂರಿಗೆ ಹೋದ್ರೆ 100 ರೂಪಾಯಿ ಕೊಟ್ಟು ನಮ್ಮಣ್ಣ ತಗೊಂಡ್ ತಿಂತಾನೆ. ಇವಾಗ ಸಾವಯವ ಬಿಡ್ಬೇಕಾ, ಸಾವಯವ ಮಾಡ್ಬೇಕಾ, ಸಾಯ್ಬೇಕಾ? 80 ರೂಪಾಯಿ ಇಲ್ಲಿ ನಮ್ಮಲ್ಲಿ. ಬೆಂಗಳೂರಿಗೆ ಹೋದ್ರೆ 100 ರೂಪಾಯಿ ಕೊಟ್ಟು ನಮ್ಮಣ್ಣ ತಗೊಂಡ್ ತಿಂತಾನೆ. ಇವಾಗ ಸಾವಯವ ಬಿಡ್ಬೇಕಾ, ಸಾವಯವ ಮಾಡ್ಬೇಕಾ, ಸಾಯ್ಬೇಕಾ? ಗೊತ್ತಿಲ್ಲ. ಯಾಕೆಂದ್ರೆ ಇವಾಗ ಎಲ್ಲಾ ಜನಕ್ಕೂ ಊಟ ಬೇಕಿದೆ. ಆದ್ರಿಂದ ಆಧುನಿಕ ಪದ್ಧತಿಗೆ ಬರಲೇಬೇಕಿದೆ, ಹೈಬ್ರಿಡ್ಗೆ ನಾವು ಹೋಗ್ಲೇಬೇಕಿದೆ. ಈ ಸಹಕಾರ ಸಂಘಗಳಾಗಿರ್ಬೋದು, ಇವುಗಳೆಲ್ಲ ರೈತರಿಗೆ ಯಾವ ರೀತಿ ಒಂದು ಸವಲತ್ತುಗಳನ್ನ ಕೊಟ್ರೆ ರೈತರು ಇನ್ನೂ ಹೆಚ್ಚು ಚೆನ್ನಾಗಿರಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ? ಇಲ್ಲ, ಸಹಕಾರ ಸಂಘ ಬಂದ್ಮೇಲೆ ಸಣ್ಣ ರೈತರಿಗೆ ತುಂಬಾ ಅನುಕೂಲ ಆಗಿದೆ. ಒಂದು, ಮೊದಲು ಅವರು ಸಹಕಾರ ಹತ್ರ ಸಾಲಕ್ಕೆ ಹೋಗೋರು ಮೇನ್. ಅವ್ರು ಬೆಳೆದಿದ್ರಲ್ಲಿ 1/2 ಭಾಗ ಬಡ್ಡಿ ಕಟ್ಟಕ್ಕೆ ಸಾಲ ತೀರ್ಸಕ್ಕೆ ಹೋಗ್ಬಿಡೋದು, ತುಂಬಾ ಕಷ್ಟ ಪಡ್ತಾನೆ ಇರೋರು ಅವರು. ಈಗ ಸಹಕಾರ ಸಂಘಗಳು ಬಂದು ಅವರಿಗೆ ಲೋನ್ಗಳು ಕೊಡೋದ್ರಿಂದ, ಸಣ್ಣ ಲೋನ್ಗಳು ಕೊಟ್ಟು ಅವರಿಗೆ ದಿವಸ ತೀರಿಸ್ರಿ ವಾರ ಕಟ್ಟ್ರಿ ಅನ್ನೋದು ಬಂದಾಗಿಂದ ಅದು ತುಂಬಾನೇ ಅನುಕೂಲ ಆಗಿದೆ ಸಣ್ಣ ರೈತರಿಗೆ. ಅದು ತುಂಬಾ ಅನುಕೂಲ ಆಗಿದೆ. ಇನ್ನ ಈಗ ಕೃಷಿ ಇಲಾಖೆಯವರು ಯಂತ್ರಧಾರ ಅಂತ ಮಾಡಿದ್ದಾರೆ, ಇದ್ರ ಬಗ್ಗೆ ಅವೇರ್ನೆಸ್ ಮಾಡಬೇಕಾಗಿದೆ. ಡಿಪಾರ್ಟ್ಮೆಂಟ್ನವರು ಅವೇರ್ನೆಸ್ ಮಾಡಬೇಕಾಗಿದೆ. ಏನಾಗಿದೆ ಯಂತ್ರಧಾರ ಸ್ಕೀಮ್ ಇಂದ ಹೇಳ್ಬೇಕಂದ್ರೆ ಎಷ್ಟೋ ಜನ ರೈತರಿಗೆ ಗೊತ್ತೇ ಇಲ್ಲ ಅದು. ಈಗ ನಾವು ಸುಮಾರು ಜನ ಕೇಳ್ತೀವಿ, ಯಾಕೆ ಅವ್ರ ಹತ್ರ ಮಾಡ್ಕೊಳ್ರಿ. ಆಮೇಲೆ ಅವ್ರದ್ದು ಇನ್ನೊಂದೇನು ಪ್ರಾಬ್ಲಮ್ ಆಗ್ತಿದೆ, 2 ಎಕರೆ ಕರೆದ್ರೆ ಅವರು ಅಲ್ಲಿಂದ ಅಲ್ಲಿವರೆಗೆ ಬರೋಕ್ಕೆ ಯೋಚನೆ ಮಾಡ್ತಾರೆ. ನಾವು ಹೇಳ್ತೀವಿ 4 ಜನ ಸೇರ್ರಿ, ಒಟ್ಟಿಗೆ ಕರ್ಸ್ಕೊಂಡು ಮಾಡ್ರಿ. ಇದನ್ನ ಇಲಾಖೆಯವರು ರೈತರಿಗೆ ಮುಟ್ಟಿಸ್ಬೇಕು. ಆಮೇಲೆ ರೈತರು ಆಫೀಸಿಗೆ ಬರೋ ಹಂಗ್ ಮಾಡ್ಕೋಬೇಕು. ಈಗ ಅಲ್ಲಿ ಬಂದಾಗ ಅವ್ರಿಗೆ ಸ್ಪಂದಿಸಿದ್ರೆ ಅವ್ರು ಹೋಗಿ ಹೇಳ್ತಾನೆ, ನಾನು ಆಫೀಸ್ಗೆ ಹೋಗಿದ್ದೆ, ಅಲ್ಲಿ ಸಹಾಯ ಮಾಡಿದ್ರು, ನನಗೆ ಹಿಂಗೆ ಅನುಕೂಲ ಆಯಿತು. ಈ ಕೃಷಿ ಪದ್ಧತಿಯಲ್ಲಿ ಈ ರಾಸಾಯನಿಕ ಬಳಕೆಗಳು ಜಾಸ್ತಿ, ಇದ್ರ ಕುರಿತು ತಾವು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಾವು ಸಣ್ಣವರಿದ್ದಾಗ ಒಂದು ಮಾತಿತ್ತು, ಏನಪ್ಪ ಒಂದು ಸಾವುಕಾರ ಸರ್ಕಾರಿ ಗೊಬ್ಬರ ಹಾಕ್ತಾನೆ, ರಾಸಾಯನಿಕ ಗೊಬ್ಬರ ಹಾಕ್ತಾನೆ. ಇವಾಗ ಉಲ್ಟಾ ಆಗಿದೆ. ಇವಾಗ ಅಂತಾರೆ, ಅವನೇನಪ್ಪ ಸಾವುಕಾರ ಸಗಣಿ ಗೊಬ್ಬರ ಹಾಕ್ತಾನೆ. ಒಂದು, ಹಸುಗಳು ಕಮ್ಮಿ ಆಗ್ಬಿಟ್ಟಿದ್ದಾವೆ ಎಲ್ಲ ಯಂತ್ರೀಕರಣದಿಂದ, ಆಮೇಲೆ ಹಸುಗಳಿಗೆ ಮೇವಿಂದು ಇದೆಲ್ಲದರಿಂದಾಗಿ ಹಸುಗಳು ಕಮ್ಮಿ ಆಗಿದೆ. ಈ ಕೊಟ್ಟಿಗೆ ಗೊಬ್ಬರ ಸಿಕ್ಕೋದು ಕಷ್ಟ ಆಗ್ತಿದೆ, ಸಿಕ್ಕರೂ ತುಂಬ ರೇಟ್ ಆಗ್ತಿದೆ. ಆದ್ರಿಂದ ರೈತರಿಗೆ ನಾನು ಕೊಡೋ ಸಲಹೆ ಏನಂದ್ರೆ, ಒಂದು ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರದಲ್ಲಿ ನೀವು 5 ಟ್ರ್ಯಾಕ್ಟರ್ ಗೊಬ್ಬರ ಮಾಡ್ಕೋಬಹುದು 6 ತಿಂಗಳು ಇಟ್ಕೊಂಡ್ರೆ. ಅದನ್ನ ನೀವು ನಿಮ್ಮ ತೋಟದಲ್ಲಿರೋ ನಿಮ್ಮ ಜಮೀನಿನ ತ್ಯಾಜ್ಯಗಳು, ಈಗ ಹುಲ್ಲು ಸುಟ್ಬಿಡ್ತೀವಿ, ಮೆಕ್ಕೆಜೋಳ ದಂಡ್ ಸುಟ್ಬಿಡ್ತೀವಿ, ಅದನ್ನೆಲ್ಲದನ್ನು ಉಪಯೋಗಿಸ್ಕೊಂಡ್ರೆ ನಾವು ಇರೋ ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರದಿಂದ ನಾವು 4-5 ಟ್ರ್ಯಾಕ್ಟರ್ ಅಷ್ಟು ಸಾವಯವ ಗೊಬ್ಬರ ನಾವು ನಮ್ಮ ಜಾಗದಲ್ಲಿ ನಾವು ಮಾಡ್ಕೋಬಹುದು. ಇದನ್ನ ನಾವು ಸರ್ಕಾರಿ ಗೊಬ್ಬರ ಪ್ರಮೋಟ್ ಮಾಡೋ ಬದಲು, ಇವನ್ನ ಸರ್ಕಾರಿ ಗೊಬ್ಬರ ಹಾಕ್ದಿಲ್ದಂಗೆ ಬೆಳೆಯಕ್ಕೆ ಸಾಧ್ಯ ಇಲ್ಲ, ಆದರೆ ಫಲವತ್ತತೆ ಹೆಚ್ಚಕ್ಕೆ ಇವನ್ನೆಲ್ಲದನ್ನು ಇದನ್ನ ನಮ್ಮ ಕೃಷಿ ಇಲಾಖೆ ಆಗಲಿ ತೋಟಗಾರಿಕೆ ಇಲಾಖೆ ಆಗಲಿ ರೈತರಿಗೆ ಕಾರ್ಯಾಗಾರಗಳು ಮಾಡಬೇಕು. ಕಾರ್ಯಾಗಾರಗಳು ಮಾಡಿದಾಗ ರೈತರನ್ನ ಬರೋ ಹಂಗೆ ಮಾಡಬೇಕು. ಈಗ ಸ್ವಸಹಾಯ ಸಂಘಗಳು ಬೇಕಾದಷ್ಟಿದೆ. ಈಗ ಪ್ರತಿ ಹಳ್ಳಿಗೆ ಹೋಗಿ ನೀವು ಮಾಡ್ರಿ ಅಂತ ಅವ್ರಿಗೆ ಪ್ರಮೋಟ್ ಮಾಡಿದ್ರೆ ಅವ್ರು ಮಾಡ್ತಾರೆ. ಇವಕ್ಕೆಲ್ಲ ಜಾಸ್ತಿ ಖರ್ಚು ಬರಲ್ಲ. ನಾವೇನು ಹಳ್ಳಿಲೇ ಯಾರೋ ಒಬ್ಬ ಸಾವುಕಾರ ಇರ್ತಾರೆ, ಹೇಳಿದ್ರೆ ಅವರು ಅಡುಗೆದ ವ್ಯವಸ್ಥೆ ಮಾಡ್ತಾರೆ. ಜನನೇ ಇವಾಗ ಯಾರು ಸಣ್ಣ ಪುಟ್ಟದಕ್ಕೆ ಯೋಚನೆ ಮಾಡಲ್ಲ ಅಂತದಕ್ಕೆ. ಮಾಹಿತಿ ಸರಿಯಾಗಿ ಕೊಡಬೇಕು, ಮಾಹಿತಿನ ಸರಿಯಾಗಿ ಮುಟ್ಟಿಸ್ಬಿಟ್ರೆ ಇವೆಲ್ಲ ತುಂಬಾ ಚೆನ್ನಾಗುತ್ತೆ. ಅಡಿಕೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮುಂದಿನ ದಿನಗಳಲ್ಲಿ? ಇವತ್ತು ಏನೋ ಚೆನ್ನಾಗಿದೆ, ವಾಣಿಜ್ಯವಾಗಿದೆ, ಒಳ್ಳೆ ರೇಟ್ ಬರ್ತಾ ಇದೆ, ಮುಂದೆ ಇದೆ ಮುಂದುವರಿಯುತ್ತೋ ಅಥವಾ ಅದನ್ನ ಬಿಟ್ಟು ರೈತರು ಬೇರೆಯವರು ಮಾಡಿದ್ರೆ ಅನುಕೂಲವಾಗಿ ಎಲ್ಲರೂ ಚೆನ್ನಾಗಿರ್ಬೋದು ಅಂತ? ಇಲ್ಲ, ನಮ್ಮ ವಿಜ್ಞಾನಿಗಳಿಗೆ ಕೇಳ್ಕೊಳ್ಳೋದು, ರಿಸರ್ಚ್ ವಿಂಗ್ ಅಲ್ಲಿರೋರು ಅವ್ರಗಳಿಗೆ ಕೇಳೋದೇನಂದ್ರೆ, ನೆರಳಲ್ಲಿ ಬರೋ ಅಂತ ಭತ್ತದ ಯಾವ್ದಾದ್ರು ತಳಿ ಕಂಡಿಡೀರಿ. ಯಾಕೆ ಅಂದ್ರೆ ಇವಾಗ ನಮ್ಮ ತಾಲೂಕಲ್ಲಿ ಈಗ 3 ವರ್ಷದಲ್ಲಿ ಹೆಚ್ಚು ಕಮ್ಮಿ 200% ಅಡಿಕೆ ಜಾಸ್ತಿ ಆಗಿದೆ. ಅವೆಲ್ಲ ಭತ್ತದ ಜಮೀನೆ. ಭತ್ತ ಕಮ್ಮಿ ಆಗಿ ನಮಗೆ ಅಡಿಕೆ ಹೊಟ್ಟೆ ತುಂಬಿಸಲ್ಲ, ಭತ್ತ ಹೊಟ್ಟೆ ತುಂಬಿಸೋದು. ಆದ್ರಿಂದ ಇವಾಗ ಈಗ ಇರೋ ಮರ ಕಡೀರಿ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ನೆರಳಲ್ಲಿ ಬರುವಂತ ತಳಿ ಯಾವ್ದಾದ್ರು ಕಂಡುಹಿಡಿದ್ರೆ ಭತ್ತನೂ ಬರತ್ತೆ, ಅಡಿಕೆನೂ ಬರತ್ತೆ. ಯಾಕೆಂದ್ರೆ ಯಾವುದು ಅಸಾಧ್ಯ ಅಲ್ಲ ಇವಾಗಿನ ಇದರಲ್ಲಿ. ಇನ್ನು ಮುಂದೆ ಅಡಿಕೆ ಬೆಳೆಯೋರಿಗೆ ನೋಡ್ರಿ, ಪರ್ಯಾಯ ಬೆಳೆ ನೋಡ್ಕೊಳ್ರಿ, ಅಂತರ್ ಬೆಳೆಗಳು ನೋಡ್ಕೊಳ್ರಿ. ನಮಗೆ ಅಡಿಕೆ ಕೈ ಕೊಟ್ಟರು ಅಂತರ್ ಬೆಳೆ ಕೈ ಹಿಡಿಯೋ ಅಂತದನ್ನ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯುವ ರೈತರಿಗೆ ಮುಂದಿನ ದಿನದಲ್ಲಿ ಕೃಷಿ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಿ? ಕೃಷಿ ನನಗೆ ಅನ್ಕಂಡಷ್ಟು ಅಂದ್ರೆ, ಈಗ ನಾನೇನ ಮತ್ತೆ ಡಿಪ್ಲೊಮೋಗೆ ನಿಲ್ಸೋ ಬದಲು ನಾನು ಮುಂದೋದಿ ನಾನೇನಾರು ಹೊರಗೆ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ ಏನೋ ಆಗಿ, ಈಗ ಬೇರೆ ಬೇಡ, ಈಗ ನಮ್ಮ ಅಣ್ಣನ ಉದಾಹರಣೆ ತಗೊಂಡ್ರು, ಅವರಷ್ಟು ದುಡಿಯಕ್ಕಾಗ್ಲಿಲ್ಲದಿದ್ರು ನಾನು ತುಂಬಾ ನೆಮ್ಮದಿಯಾಗಿದ್ದೀನಿ. ನನ್ನ ಟೈಮಲ್ಲಿ ನಾನು ಏನ್ ಬೇಕು ನಾನು ಮಾಡ್ತೀನಿ, ನನಗೋಸ್ಕರ ನಾನು ದುಡ್ಕಂತೀನಿ, ಯಾವುದೋ MNCಗೋಸ್ಕರ ನಾನು ದುಡಿತಿಲ್ಲ. ನನ್ನ ಹೆಂಡತಿ ಮಕ್ಕಳ ಜೊತೆ, ನನ್ನ ಅಪ್ಪ ಅಮ್ಮನ ಜೊತೆ ಈಗ ಟೈಮ್ ಕಳಿಯಕ್ಕೆ ನನಗೆ ಟೈಮ್ ಇದೆ. ನನ್ನ ಸ್ನೇಹಿತರ ಜೊತೆ ನಾನು 4 ಮಾತಾಡಕ್ಕೆ ನನಗೆ ಸಮಯ ಇದೆ. ನನಗೆ ಯಾವುದೇ ಬಂಧನ ಇಲ್ಲ. ನಾನು ಬೆಳಗ್ಗೆ 6 ಗಂಟೆಗೆ ನಾನು ತೋಟಕ್ಕೆ ಹೋಗ್ತೀನಿ, 9 ಬರ್ತೀನಿ. ಬೇಡ ನನಗೆ ಇರಂಗಾಯ್ತ 10 ಗಂಟೆಗೆ ಬರ್ತೀನಿ, ನನಗೆ ಕೇಳೋರು ಯಾರಿಲ್ಲ, ನನ್ನ ತೋಟ ಒಂದೇ, ನನ್ನನ್ನು ಕೇಳೋದು ಯಾಕೆ ಬಂದಿಲ್ಲ ಅಂತ. ನೆಮ್ಮದಿಯಾಗಿದ್ದೀನಿ. ಈ ನೆಮ್ಮದಿ ನೌಕರಿ ಮಾಡೋರ ಮುಖದಲ್ಲಿ ನೋಡಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಭೂಮಿ ತಾಯಿ ಕರೆಕ್ಟಾಗಿ ಮಾಡಿದವ್ರಿಗೆ ಯಾರಿಗೂ ಕೈ ಬಿಟ್ಟಿಲ್ಲ. ಈಗ ಯಾರೋ ಸಾಲ ಮಾಡಿದ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು, ಅದು ಕೆಲವೇ, ಈಗ 100,000,000,000 ಜನ ರೈತರಿದ್ದಾರೆ. ದಯವಿಟ್ಟು ಅನ್ಕೋಬೇಡ್ರಿ, ನಮ್ಮ ನಿರ್ವಹಣೆ ಇವೆಲ್ಲವೂ ಬರ್ತವೆ ನಾವು ಲಾಸ್ ಆಗ್ಬೇಕಂದ್ರೆ. ಕೃಷಿಯಲ್ಲಿ ಕರೆಕ್ಟಾಗಿ ಅದನ್ನ ನಾವು ಮನಪೂರ್ವಕವಾಗಿ ಮಾಡಿದ್ವಿ ಅಂದ್ರೆ ಯಾವತ್ತೂ ಭೂಮಿ ತಾಯಿ ಕೈ ಬಿಡಲ್ಲ. ಯುವ ರೈತರು ದಯಮಾಡಿ ಭೂಮಿಗೆ ಮರ್ಯಾದೆ ಕೊಡ್ರಿ. ನಮಗೆ ಅದು ಬರ್ತಾ ಇದೆ ಅಂತ ಅಂದು ಅದರಿಂದ ಬಗಿಬಾರದು. ಇವಾಗ ನಾವು ನೀರಿನ ಕೊಳವೆ ಬಾವಿದು ಮೇಲ್ ಚಾನಲ್ ಇದ್ರು ನಾವು ಕೊಳವೆ ಬಾವಿ ನೀರನ್ನ ಉಪಯೋಗಿಸ್ತೀವಿ, ಮರುಪೂರ್ಣ ಮಾಡಲ್ಲ. ಅವನ್ನ ಕಲ್ತ್ವಿ ಅಂದ್ರೆ ಈಗ ಆಕಾಶವಾಣಿ ಮೂಲಕ ನಾನು ಅಧಿಕಾರಿಗಳಿಗೆ ಹಾಗೂ ರೈತರಿಗೆ ಸ್ವಸಹಾಯ ಸಂಘಗಳಿಗೆ ನಾ ಕೇಳ್ಕೊಳ್ಳೋದು, ನಿಮ್ಮ ಏರಿಯಾದಲ್ಲಿ ನೀವು 10 ಜನ ಬೋರ್ ಮಾಲೀಕರು, ನಿಮ್ಮ ನಿಮ್ಮ ಕೊಳವೆ ಬಾವಿ ಮರುಪೂರಣ ಮಾಡಿದ್ರೆ ನಿಮಗೆ ಬೇಸಿಗೆಲಿ ನೀರು ಕಮ್ಮಿ ಆಯ್ತು ಅನ್ನೋ ಪ್ರಾಬ್ಲಮ್ ಬರಲ್ಲ, ದಯವಿಟ್ಟು ಅದನ್ನ ಮಾಡಿ. ಒಳ್ಳೇದು ಸಂತೋಷ್ ಅವರೇ, ತಾವು ಇದುವರೆಗೂ ತಮ್ಮ ಒಂದು ಕೃಷಿ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಮಿಶ್ರ ಬೇಸಾಯ ಪದ್ಧತಿಯಿಂದ ಕೃಷಿಯಲ್ಲಿ ಲಾಭ ಈ ಕುರಿತು ಶಿಕಾರಿಪುರದ ಕೃಷಿಕ ಶ್ರೀ ಸಂತೋಷ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಲ್ಲ, ಇವರನ್ನ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಈಗ ಒಂದು ಪರಿಸರ ಗೀತೆ ಕೇಳೋಣ. ಅದರೊಡನೆ ಮಿಶ್ರ ಬೆಳೆಗಳ ಮರೆಯಬಾರದು. ಬಹುದು ಮೂರು ಸಾಲು ಹೆಸರು, ಒಂದು ಸಾಲು ತೊಗರಿ, ಎರಡು ಸಾಲು ಎಳ್ಳು, ಒಂದು ಸಾಲು ತೊಗರಿ, ನಾಲ್ಕು ಸಾಲು ಸೋಯಾಬೀನ್, ಎರಡು ಸಾಲು ತೊಗರಿ, ಎರಡು ಸಾಲು ಸಜ್ಜೆ, ಒಂದು ಸಾಲು ತೊಗರಿ. ತೊಗರಿಯೊಂದನ್ನೇ ಬೆಳೆಯಬಾರದು, ಅದರೊಡನೆ ಮಿಶ್ರ ಬೆಳೆಗಳ ಮರೆಯಬಾರದು. ಅದರೊಡನೆ ಮಿಶ್ರ ಬೆಳೆಗಳ ಮರೆಯಬಾರದು.